ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಇದು 102.6 ಮೆಗಾಹೆರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:58 ಇದೀಗ ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಎಲ್ಲ ರೈತ ಬಾಂಧವರಿಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಇದೀಗ ಕೇಳಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೋನಸಾಗರದ ಗ್ರಾಮದ ಕೃಷಿಕ HM ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಪ್ರಗತಿಪರ ಕೃಷಿಕರಾದ HM ವಿಜಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಈ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ವಿಜಯಕುಮಾರ್ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ಸರ್ ನಮಸ್ಕಾರ. ವಿಜಯಕುಮಾರ್ ಅವರೇ, ಈ ಹೈನುಗಾರಿಕೆ ಜೊತೆಗೆ ಕೃಷಿನೂ ಮಾಡ್ತಾರೆ, ಜಮೀನು ಏನಾದ್ರೂ ಇದೆಯಾ? ಸರ್, ನಮ್ಮ 4 ಎಕರೆ ಜಮೀನಿದೆ. ಜಮೀನಿದೆ ಸರ್. ಏನೇನು ಬೆಳೆಗಳು ಬೆಳಿತೀರಿ? ನಮ್ದು ನೀರಾವರಿ ಜಮೀನು ಸರ್. ನಮ್ದು ನಾವು ಮೆಕ್ಕೆಜೋಳ, ಕಡಲೆಕಾಯಿ, ಈರುಳ್ಳಿ ಹಿಂಗೆ ಬೆಳಿತೀವಿ ಸರ್. ಇದ್ರ ಜೊತೆಗೆ ನಾವು ಹೈನುಗಾರಿಕೆನ, ಅದೊಂದು ಇರಲಿ, ಅದು ಡೈಲಿ ದುಡ್ಡು ಬರುತ್ತೆ. ಇದು ತೋಟಗಾರಿಕೆ ಆದ್ರೆ 3-4 ತಿಂಗಳು ಕಳಿಬೇಕಾಗುತ್ತೆ. ಮತ್ತೆ ಡೈಲಿ ಕೂಲಿಯರ್ಗಾಗಲಿ ನಮಗೆ ದುಡ್ಡು ಬೇಕಾಗುತ್ತೆ. ಡೈಲಿ ಏನಕ್ಕನಾಗಲಿ ಹುಡುಗರು ಮಕ್ಕಳಿಗೆ ಹಾಲು ಬೇಕಾಗುತ್ತೆ ಅಂತ ನಾವು ಹೈನುಗಾರಿಕೆನ ಒಂದು ಅದೊಂದು ಇದ್ರಾಗ ಮಾಡ್ಕೊಂಡಿದೀವಿ. 4 ಆಕಳೈತೆ, ಅದಕ್ಕೆ ಡೈಲಿ ಹುಲ್ಲಾಕೋದು, ಮೈ ತೊಳೆಯೋದು, ಹಾಲು ಕರೆಯೋದು, ಡೈರಿಗೆ ಹಾಕೋದು, ಹೈನುಗಾರಿಕೆನ ನಾವು ಪ್ರಮುಖವಾದ ಒಂದು ಇದು ಮಾಡ್ಕೊಂಡಿದೀವಿ ಸರ್. ನಾವು ನೀರಾವರಿಯಲ್ಲಿ ಎಲ್ಲ ಚೆನ್ನಾಗಿ ಬೆಳೆ ಬರ್ತಾ ಇದೆಯಾ ನಿಮಗೆ? ಸರ್, ನೀರಾವರಿ ಈ ವರ್ಷ ಪರವಾಗಿಲ್ಲ. ಹಿಂದೆ 2-3 ವರ್ಷದಿಂದ ಮಳೆ ಇದ್ದಿಲ್ಲ. 2 ಬೋರಲ್ಲಿ 1 ಬೋರ್ ನಿಂತಿತ್ತು, 1 ಬೋರ್ ಮಾತ್ರ ನಡೀತಿತ್ತು. ಅದು 1.5 ಇಂಚ್ ಬರೋದು. ಆ 1.5 ಇಂಚಿನಾಗೆ 1.5 ಎಕರೆ ಮೆಕ್ಕೆಜೋಳ ಹಾಕಿದ್ವಿ. ಮೆಕ್ಕೆಜೋಳ ಹಾಕಿದ್ರೆ ಆ 1.5 ಎಕರೆ ಬಿಸಿಲಿಗೆ, ಆ ನೀರಿಗೆ ಅಂತಷ್ಟು ಇಳುವರಿ ಬರಲಿಲ್ಲ. ರೇಟ್ ಚೆನ್ನಾಗಿದ್ದಾಗ ಇಳುವರಿ ಬರಲ್ಲ, ಇಳುವರಿ ಇದ್ದಾಗ ರೇಟ್ ಇರಲ್ಲ. ರೈತರಿಂಗಾಗಿ ಯಾವ ಬೆಳೆ ಬೆಳೆದ್ರೂ ಸ್ವಲ್ಪ ರೈತರಿಗೆ ಲಾಸ್, ಮಾರರಿಗೆ ಅನುಕೂಲ. ಹಂಗಾಗಿ ಹೈನುಗಾರಿಕೆ ಆದ್ರೆ ಯಾವಾಗಲೂ ಲಾಸ್ ಇಲ್ಲ. ಡೈಲಿ ಹಾಲು ಬರುತ್ತೆ, ಹಣ ಬರುತ್ತೆ, ಅದರಿಂದ ಜೀವನಕ್ಕೆ ಯಾವುದೇ ತೊಂದರೆ ಇರಲ್ಲ. ಈ ನೀರಾವರಿಯಲ್ಲಿ ತೋಟಗಾರಿಕೆ ಬೆಳೆಗಳೇನು, ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ ಈ ತರ ಹಾಕ್ಬೇಕಂತ ಏನು ಆಸಕ್ತಿ ಬರಲಿಲ್ಲ? ಅಡಿಕೆ ಬೆಳಿಬೇಕಂತ ನಮ್ಮ ಮನಸ್ಸಿನಲ್ಲಿ ಇತ್ತು. ಆದ್ರೆ ನಮ್ಮ ಮೊಳಕಾಲ್ಮೂರು ತಾಲೂಕು ಕೋನಸಾಗರ, ಎಸ್ಪೆಷಲಿ ಕೋನಸಾಗರ, ನೇರ್ಲಹಳ್ಳಿ, ಊಡೇವು ಈ ಭಾಗದಲ್ಲಿ ಅಡಿಕೆ ಬರೋದಿಲ್ಲ ಅಂತ ಒಂದು ಇದೈತೆ. ಯಾಕೆ ಬರೋದಿಲ್ಲ ಅಂದ್ರೆ ಗುಡ್ಡಗಾಡು ಪ್ರದೇಶ. ನಮಗಿನ್ನ ಒಂದು 25-30 ಕಿಲೋಮೀಟರ್ ದೂರದಲ್ಲಿರುವಂತ ನಾಯ್ಕನಟ್ಟಿಯಲ್ಲಿ ಬರ್ತತೆ. ನಾವೊಂದು 30 ಕಿಲೋಮೀಟರ್ ಆಜುಬಾಜಿನಲ್ಲಿ ಇದೀವಿ. ಆದ್ರೂ ಕೋನಸಾಗರ, ಕೊಂಡ್ಲಹಳ್ಳಿ, ಊಡೇವು, ನೇತ್ರನಹಳ್ಳಿ ಈ ಭಾಗದಾಗ ಅಡಿಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಅದು ಅರಳು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಸುಮಾರು ನಮ್ಮ ಊರಲ್ಲಿ ಒಬ್ರು ಓಬಣ್ಣ ಅಂತ ಹಾಕಿದ್ರು. ಅವರು ಆಗ್ಲೇ ಪಾಪ ಕೈಗೆ ಬಂದಿತ್ತು, ಫಲ ಬಂದಿತ್ತು, ಆದ್ರೆ ಅದು ಅಳು ನಿಲ್ಲಲಿಲ್ಲ ಅಂತ ಅಡಿಕೆನ ತೆಗೆದು ಬಿಟ್ರು. ಹಂಗಾಗಿ ನಮಗೆ ಅಡಿಕೆ ಬೆಳೆ ಬರೋದಿಲ್ಲ ನಮ್ಮ ಭಾಗದಾಗೆ. ಆದ್ರೂ ಈಗ ಸ್ವಲ್ಪ ಜನ ಹಾಕಿದ್ದಾರೆ. ಅದನ್ನ ಯಾವ ರೀತಿ ಬರುತ್ತಂತ ಕಾದು ನೋಡಿ ಮುಂದಿನ ಒಂದು ದಿನಗಳಲ್ಲಿ ನಾವು ಅದನ್ನ ಮಾಡ್ಬೇಕಂತ ಇದೀವಿ ಸರ್. ಅಂದ್ರೆ ಹೆಚ್ಚಾಗಿ ನೀವು ನೀರಾವರಿ ಅಲ್ಪಾವಧಿ ಬೆಳೆಗಳೇ ಬೆಳಿತೀರಿ? ಮೆಕ್ಕೆಜೋಳ, ಈರುಳ್ಳಿ, ರಾಗಿ, ಜೋಳ, ಸಜ್ಜೆ, ಈರುಳ್ಳಿ. ಈರುಳ್ಳಿ ಟೊಮೊಟೋಕ್ ಹೋದ್ರೆ ಟೊಮೊಟೊ ಜಾಸ್ತಿ ಖರ್ಚು ಬರುತ್ತೆ ಅಂತ ನಾವು ಏನಿದ್ರು 3-4 ತಿಂಗಳು ಬೆಳೆನೆ ನಾವು ಬೆಳಿತೀವಿ ಸರ್. ಬೆಳಿತೀರ? ಹೌದು. ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ತೀವಿ ಅಂತಂದ್ರೆ ಅದು ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ? ಸುಮಾರು ಒಂದು 10-12 ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀನಿ. ಫಸ್ಟ್ ಗೆ ನಾನು ನಮ್ಮ ಮನೇಲಿ ಒಂದು ಸಣ್ಣದ ಎಮ್ಮೆ ಇತ್ತು. ಆ ಎಮ್ಮೆ ಸುಮ್ನೆ ಹಂಗೆ ಊರಾಗೆಲ್ಲ ತಿರುಗಾಡಿ ಬಂದು ಮನೆಗೆ ಸುಮ್ನೆ ಹಾಲು ಕರೆಯೋದು. ಅದನ್ನ ಫ್ರೀ ಆಗಿ ಹಾಲು ಕರೆದು ನಾವು ದುಡ್ಡು ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ನಾವು ಹೈನುಗಾರಿಕೆನ ಒಂದು ಇದು ಮಾಡ್ಕೊಂಡ್ವಿ. ಹೈನುಗಾರಿಕೆ ಮಾಡ್ಕೊಂಡು ಫಸ್ಟ್ ಒಂದು ಆಕಳ ತಂದ್ವಿ. ಒಂದು ಆಕಳ ಒಂದು ಅವಾಗೆಲ್ಲ ಕಡಿಮೆ ಇತ್ತು, 20,000 15,000 ಹಿಂಗಿತ್ತು. ಹಂಗೆ ಅದನ್ನೇ ತಗೊಂಬಂದು ಮಾಡಿದ್ವಿ. ಒಂದು ಆಕಳ ಜೊತೆಗೆ 2 ಆಕಳ ಮಾಡಿದ್ವಿ, 2 ಆಕಳ ಜೊತೆಗೆ 3 ಆಕಳ ಮಾಡಿದ್ವಿ. ಈಗ ಬರ್ತಾ ಬರ್ತಾ ಒಂದು 6 ಆಕಳ ಇದಾವೆ. 6 ಆಕಳನ್ನ ನಾವು ನಮಗೆ ನಮ್ಮನೆ ಬೆಳೆದಕ್ಕಿಂತ HF ಈ ತರ ಆದ್ರೆ ಜಾಸ್ತಿ ಹಾಲು ಕರೀತದೆ, 10 ಲೀಟರ್ ಕರೀತದೆ, 12 ಲೀಟರ್ ಕರೀತತೆ. ಹಂಗಾಗಿ ನಾವು ಹೆಚ್ಎಫ್ ಆಕಳನ್ನ ದಾವಣಗೆರೆ ಸಂತೆ ಐತೆ, ದಾವಣಗೆರೆಗೆ ಆ ಸಂತೆಯಿಂದ ತಗೊಂಬಂದು ಮಾಡ್ತಾ ಇದೀವಿ. ಚೆನ್ನಾಗಿ ಹಾಲು ಕರೀತದ ಸರ್. ಈಗ ಯಾಕೆ ಈ ಹಸು ಸಾಕಾಣಿಕೆ ಮಾಡ್ಬೇಕಂತಲೇ ಆಸಕ್ತಿ ಬಂತು? ಈಗ ಬೇರೆ ಬೇರೆ ಉಪಕಸಗಳಿದಾವೆ, ಕುರಿ ಸಾಕಾಣಿಕೆ ಮಾಡಬಹುದು, ಮೇಕೆ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು, ಇನ್ನು ಸಾಕಷ್ಟು ಉಪಕಸಗಳಿರೋದ್ರಿಂದ ಈ ಹೈನುಗಾರಿಕೆಗೆ ಯಾಕೆ ಹೆಚ್ಚು ಒಲವು ಬಂತು ನಿಮಗೆ? ನಮಗೆ ಹೈನುಗಾರಿಕೆಗೆ ಬಂದಿತ್ತಂತಂದ್ರೆ ನಾನೊಂದು ಸಣ್ಣದಾಗಿ ಕೋಳಿ ಫಾರಂ ಮಾಡಿದ್ದೆ, ಒಂದು ಸಣ್ಣದ ಕೋಳಿ ಫಾರಮ್, ಒಂದು 3,000 ಕೋಳಿ ಫಾರಮು ಇದು ಮಾಡಿದ್ದೆ, ಬ್ರಾಯ್ಲರ್ ಕೋಳಿ. ಅದರಲ್ಲಿ ನಾನು ಹಾಕೋದು 100 ರೂಪಾಯಿ ಬಂಡವಾಳ ಹಾಕಿದ್ರೆ 50 ರೂಪಾಯಿ ಬರ್ತಾ ಇತ್ತು. ಹಂಗಾಗಿ ನಾನು ಶೆಡ್ ಕಟ್ಟಿಸಿದೆ, ಎಲ್ಲ ಲಾಸ್ ಆಯ್ತು. ಹಂಗಾಗಿ ಅದನ್ನ ನಿಲ್ಲಿಸಿ ನಾನು ಆಕಳ ತಗೊಂಡು ಹೈನುಗಾರಿಕೆ ಮಾಡ್ತಾ ಇದ್ದೀನಿ. ಈ ಕೋಳಿ ಹೆಂಗೆ ಅಂತಂದ್ರೆ 45 ದಿವಸಕ್ಕೆ ಬಂದ್ರೆ ಲಾಟ್ರಿ, ಹೋದ್ರೆ ಪೂರ್ತಿ ನಮ್ದು ಸೇರಿಸಿ ಹೋಗ್ಬಿಡುತ್ತೆ. ಹಂಗಾಗಿ ನಾನು ಲಾಸನೂ ಆಗಿನಿ, ಲಾಭನೂ ತಾಂಡಿದೀನಿ. ಹಂಗಾಗಿ ಹೈನುಗಾರಿಕೆ ಲಾಸ್ ಆಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ಹೈನುಗಾರಿಕೆ ಯಾಕೆ ಲಾಸ್ ಆಗಲ್ಲ ಅಂತಂದ್ರೆ ನಮ್ಮ ಆಕಳಕ್ಕೆ ಇನ್ಸೂರೆನ್ಸ್ ಕೊಡ್ತಾರೆ. ನಾನು 500 ರೂಪಾಯಿ ಕಟ್ಟಿದ್ರೆ ಒಂದು ವರ್ಷದಾಗೆ ಯಾವಾಗ ಸತ್ರನು 50,000 ಸರ್ಕಾರದಿಂದ ಬರುತ್ತೆ. ಹಂಗಾಗಿ ಹೈನುಗಾರಿಕೆ ಲಾಸ್ ಆಗೋದಿಲ್ಲ. ಈಗ ಹಸುಗಳಲ್ಲಿ ಯಾವ ತಳಿ ಸಾಕಾಣಿಕೆ ಮಾಡಿದ್ರೆ ಹೆಚ್ಚು ಹಾಲು ಉತ್ಪಾದನೆ ಮಾಡಬಹುದು ನಮ್ಮ ರೈತರಿಗೆ? ಹೆಚ್ಎಫ್, ಜೆರ್ಸಿ ಈ ತರ ಎಲ್ಲ ಮಿಶ್ರ ತಳಿ ಹಸುಗಳು ಸಾಕಾಣಿಕೆ ಮಾಡ್ತಾರಲ್ಲ? ಹೌದು ಸರ್, ನಮ್ ಕಡೆ ನಮಗೆ ಹಾಲು ಕುಡಿಬೇಕಂದ್ರೆ ನಾಟಿವೆ ಚೆನ್ನಾಗೆ, ಆದ್ರೆ ನಾವು ಜೀವನೋಪಾಯಕ್ಕೆ ಅಂದಾಗ ನಮ್ ಕಡೆಗೆ ಹೆಚ್ಎಫ್ ಚೆನ್ನಾಗೆ. ಹೆಚ್ಎಫ್ ಚೆನ್ನಾಗಿ ಯಾಕಂತಂದ್ರೆ ನಮ್ ಬಿಸಿಲಿಗೆ, ನಮ್ಮ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋಂತ ಆಕಳ ಆಗ್ಬೇಕು. ಬೇರೆ ಬೇರೆ ಇದಾವೆ, ಗೀರ್ ತಳಿ ಅಂತೆ, ಆ ತಳಿ ಈ ತಳಿ ಇದಾವೆ, ನಮ್ ಕಡೆಗೆ ಯಾರು ತಂದಿಲ್ಲ, ತಂದ್ರೂ ಕೂಡ ಅದನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಹಂಗಾಗಿ ಹೆಚ್ಎಫ್ ನೇ ತಗೊಂಬಂದು, ಅದು ಈ ಬೇಸಿಗೆ ಕಾಲಕ್ಕೆ ಅದನ್ನು ಬಹಳ ತುಂಬಾ ಕಷ್ಟ ಸಾಕದು. ದಿನಕ್ಕೆ 3 ಎಟ್ ಮೈ ತೊಳಿಬೇಕು, ಅದು ಯಾವಾಗ್ಲೂ ಫ್ಯಾನ್ ಹಾಕಿರ್ಬೇಕು, ಅದಕ್ಕೆ ಸೊಳ್ಳೆ ಪರದೆ ಕಟ್ಟಿರ್ಬೇಕು. ಇಷ್ಟೆಲ್ಲಾ ಮಾಡಿದ್ರು ಸಮೇತ ನಮಗೊಂದ್ಸರಿ ಅದಕ್ಕೆ ಒಂದೇ ಒಂದು ಒಂದು ಜ್ವರ ಬಂತಂದ್ರೆ ಸುಮಾರು ನಮಗೆ ಡಾಕ್ಟರ್, ಗೌರ್ಮೆಂಟ್ ಡಾಕ್ಟರ್ಗಳು ಸಿಗೋದು ಜಲ್ದಿ ಕಷ್ಟ. ಹಂಗಾಗಿ ಮೊಳಕಮೂರಿಂದ ಕರೆಸ್ಬೇಕು, ಅದಕ್ಕೂ ನಾವು ಮಕ್ಕಳ ರೀತಿನೇ ನೋಡ್ಕೋಬೇಕು. ಹಂಗಾಗಿ ನಮಗೆ ಹೆಚ್ಎಫ್ ಚೆನ್ನಾಗಿ ಸರ್, ಹೆಚ್ಎಫ್ ಆದ್ರೆ ಆಕಳ ಒಳ್ಳೆ ಪರವಾಗಿಲ್ಲ. ಈ ಹೆಚ್ಎಫ್ ಅವನ್ನೆಲ್ಲ ತಗೋಬೇಕಂದ್ರೆ ರೈತರು ಏನ್ ರೇಟ್ ಬೀಳ್ತವೆ ಹಸುಗಳು? ಈಗೆಲ್ಲ 50-60,000 ತನಕ ಐತೆ. ನಮಗೆ ನಮ್ಮ ಕೆಪಾಸಿಟಿ ಯಾಕೆ ಬೇಕಪ್ಪ, ನಾವು ಜಾಸ್ತಿ ದುಡ್ಡಾಕಿ ತಂದು ಏನೋ ಒಂದು ನಾಳೆ ಇವತ್ತಾರೆ ಆತಂದ್ರೆ ನಮಗೆ ನಮ್ಮ ಕೈಲಿ ಸುಧಾರಿಸ್ಕೊಳಕ್ಕಾಗಲ್ಲ. ಈಗ ಹೋಗ್ತಾ ಫಸ್ಟ್ಗೆ ನಾವು ಒಂದು ಕಡಿಮೆ ರೇಟಿಂದ ತಗೋಬೇಕು. ಒಂದು 40,000 ತಗೊಂಡ್ರೆ ಡೈಲಿ 5 ಲೀಟರ್ ಬರುತ್ತೆ, ಒಂದು ತಿಂಗಳಿಗೆ 150 ಲೀಟರ್ ಆಗುತ್ತೆ. ಅದು ನಮಗೆ ಸರ್ಕಾರದಿಂದ ಇದು ಬರ್ತಾ ಇಲ್ಲ, ಸಹಾಯಧನ ಯಾವಾಗೂ ಬರ್ತದೆ, ಒಟ್ಟು ಬರುತ್ತೆ. ಆದರೂ ನಮಗೆ ಈಗ 30 ರೂಪಾಯಿ ಹೋಗುತ್ತೆ, ಒಂದು 5 ಲೀಟರ್ಗೆ 15, ಒಂದು 150 ರೂಪಾಯಿ, ಬೆಳಿಗ್ಗೆ 150, ಸಾಯಂಕಾಲ 150, 300 ರೂಪಾಯಿ ಸಿಗುತ್ತೆ. 300 ರೂಪಾಯಿದ್ರಾಗೆ ಒಂದು 100 ರೂಪಾಯಿ ಖರ್ಚಾಗುತ್ತೆ, ಅದಕ್ಕೆ ಬೂಸ ಹಿಂಡಿ ಎಲ್ಲ ಕೊಡ್ಬೇಕು. ಅದಕ್ಕೆ ಒಂದು 100 ರೂಪಾಯಿ 120 ರೂಪಾಯಿ ಹೋದ್ರೂ ನಮ್ಗೆ ಒಂದು 180 ರೂಪಾಯಿ ಉಳಿಯುತ್ತೆ. ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 10,000 ರೂಪಾಯಿ ಬಾಯಿ ಇಲ್ಲ. ನಮ್ಮ ಜೀವನನ ಆರಾಮ ಮಾಡಬಹುದು, ಮಕ್ಕಳು ಓದಿಸ್ಬೋದು, ಅದರಲ್ಲಿ ನಮ್ಮ ಜೀವನ ನಡೀತದೆ ಸರ್. ಈಗ ಇವಕ್ಕೆಲ್ಲ ಪ್ರತ್ಯೇಕ ಶೆಡ್ ಮಾಡಿದ್ರೆ ಏನು ಅಲ್ಲಿ ಮನೆ ಹತ್ರನೇ ಜಾಗ ಇದೆಯಾ ನಿಮ್ಗೆ, ಹೆಂಗ್ ಸಾಕಾಣಿಕೆ ಮಾಡ್ತೀವಿ? ಇಲ್ಲ, ನಾವು ಕೋಳಿ ಫಾರಂ ಮಾಡಿದ್ವಲ್ಲ ಅದ್ರ ಜೊತೆಗೆ ಅದನ್ನೇ ನಿಲ್ಲಿಸಿ ಸುಮ್ನೆ ಮತ್ತೆ ಶೀಟ್ ಹಾಕಿ ಒಂದು ಶೆಡ್ ತರ ಮಾಡ್ಕೊಂಡ್ವಿ ಸರ್. ಗ್ರಾಮ ಪಂಚಾಯತಿ ಒಳಗೆ ನರೇಗಾ ಅಂತಂದು ಇದು ಬರುತ್ತೆ, ಅದರ ಸಹಾಯಧನ ಕೊಟ್ಟಿದ್ರು ಒಂದು 50,000. ಅದ್ರಾಗೆ ಶೆಡ್ ಮಾಡ್ಕೊಂಡು ಅದರಲ್ಲಿನೇ ನಾವು ಆಕಳ ಸಾಕ್ತಾ ಇದೀವಿ. ಅದರಿಂದ ನಮ್ಗೆ ಒಳ್ಳೆ ಅನುಕೂಲ ಬರ್ತೈತೆ. ಈಗ ಹಸುಗಳಿಗೆಲ್ಲ ಆಹಾರ ಬೇಕಾಗತ್ತೆ, ಹುಲ್ಲು ಅವೆಲ್ಲ ನೀವೇ ಬೆಳ್ಕೊಂಡ್ರೆ ಹೊರಗಡೆಯಿಂದ ಕೊಂಡ್ಕೊಂಬತ್ತ? ನಾವು ಮೆಕ್ಕೆಜೋಳ ಮಾತ್ರ ಬೆಳಿತೀವಿ, ಶೇಂಗಾ ಬೆಳಿತೀವಿ. ಶೇಂಗಾ ಬೆಳೆದಾಗ ಜಾಸ್ತಿ ತಾಂಡಿ ಇಟ್ಕೊಂಡಿರ್ತೀವಿ. ಮೆಕ್ಕೆಜೋಳನೆಲ್ಲ ನಾವು ಮೆಕ್ಕೆಜೋಳ ನಾವೇ ಬೆಳೆಯೋದ್ರಿಂದ ಮಾರಕ್ ಹೋಗೋದಿಲ್ಲ. ಮೆಕ್ಕೆಜೋಳದ ಸಪ್ಪೆ ಎಲ್ಲ ಹಂಗಿರುತ್ತೆ. ಮೆಕ್ಕೆಜೋಳ ಈಗ ಒಂದು 100 ಚೀಲ ಬೆಳೆದು ಅಂದ್ರೆ ಒಂದು 20 ಚೀಲ ಇಟ್ಕೊಂಡು 80 ಚೀಲ ಹಾಕ್ತಿವಿ. ಅದೇ ಮೆಕ್ಕೆಜೋಳನ ಉಪಯೋಗಿಸ್ತೀವಿ. ಮತ್ತೆ ನಮ್ಮ ಡೈರಿ ಒಳಗೆ ಬೂಸ್ ಅಂತ ಸಿಗುತ್ತೆ, ಅದು ಒಂದು 50 ಕೆಜಿ ಬಂದ್ಬಿಟ್ಟು 1,230 ರೂಪಾಯಿ. ಮೊದಲೆಲ್ಲ ಕಡಿಮೆ ಇತ್ತು, ಈಗ ಬರ್ತಾ ಬರ್ತಾ ಎಲ್ಲ ರೇಟ್ ಆಗಿರೋದ್ರಿಂದ ಅವರು ಸಮೇತ ರೇಟ್ ಮಾಡಿದ್ರೆ ಅದನ್ನ ತಗೊಂಡು ಬೂಸ ಹಿಂಡಿ ಮೆಕ್ಕೆಜೋಳದ ನುಚ್ಚು ಎಲ್ಲ ಕೊಡ್ತೀವಿ. ಒಂದು ಆಕಳಕ್ಕೆ ನಮ್ಗೆ ಏನಿಲ್ಲ ಅಂತಂದ್ರೆ ಹೆಚ್ಎಫ್ ಆಕಳ ಆದ್ರೆ ಒಂದು 10 ಲೀಟರ್ ಹಾಲು ಕರೀತತೆ, 10 ಲೀಟರ್ಗೆ ಬೈರಲ್ಲ ಸರ್. ಈಗ ಯಾವುದೇ ಒಂದು ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರೆ ಅವಕ್ಕೆಲ್ಲ ಸಾಕಷ್ಟು ರೋಗ ಅವೆಲ್ಲ ಬರ್ತಾ ಇರ್ತವೆ. ಇವಕ್ಕೆಲ್ಲ ಹೆಚ್ಎಫ್ ಜರ್ಸಿ ಹಸುಗಳಿಗೆಲ್ಲ ಏನೇನು ರೋಗಗಳು ಬರ್ತವೆ? ಈ ಜ್ವರನೇ ಬಹಳ ಬರುತ್ತೆ, ಕೆಚ್ಚಲು ಬಾವು ಅಂತ ಬರುತ್ತೆ. ಕೆಚ್ಚಲು ಬಾವು ಬಂದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅದು ಬಹಳ ಒಂಥರ ಹೆಂಗೆ ಅಂದ್ರೆ ಅದು ಜಲ್ದಿ ಸಿಗೋದಿಲ್ಲ, ಅದಕ್ಕೊಂದು ಔಷಧಿ ಬರುತ್ತೆ, ಅದನ್ನ ತಗೊಂಬಂದು ನಾವೇ ಇಂಜೆಕ್ಷನ್ ಮಾಡ್ತೀವಿ. ಈಗೇನೋ ರೈತರು ಬಹಳ ದಿನಲಿದ್ದ ಆಕಳ ಸಾಕರು ಹಸು ಸಾಕರು ಅಂತರು ಮಾತ್ರ ಅವರೇ ಮಾಡ್ಕೊಂತಾರೆ. ಈಗ ಹೊಸ್ದಾಗ ಮಾಡೋರು ಕೆಚ್ಚಲು ಬಾವು ಬಂದ್ರೆ ಅದು ಸುಧಾರಿಸ್ಕೊಳಕ್ ಆಗಲ್ಲ, ಡೈಲಿ ಅದಕ್ಕೆ ಇಂಜೆಕ್ಷನ್ ನಾವೇ ಮಾಡ್ಬೇಕು, ಇಲ್ಲ ಡಾಕ್ಟರ್ ಬರ್ಬೇಕು. ಡಾಕ್ಟರ್ ಟೈಮ್ ಸರಿಗೆ ಹಳ್ಳಗಿರಲ್ಲ, ನಮ್ಮಂತರು 100 ಜನ ಅವರಿಗೆ, ಅದ್ರಾಗೆ ಈ ಕುರಿ ಮೇಕೆ ಅಂತರಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಈ ಆಕಳದ ಹೆಂಗೆ ಅಂತಂದ್ರೆ ಅವ್ರು ಸ್ವಲ್ಪ ತಿಳ್ಕೊಂಡಿರ್ತಾರೆ, ಸಣ್ಣ ಪುಟ್ಟ ಇಂಜೆಕ್ಷನ್ ಮಾಡ್ತಾರೆ, ಆ ರೋಗಕ್ಕೆ ತಡೆಗಟ್ಟುವಂತ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಅವರೇ ತಂದಿಟ್ಕೊಂಡಿರ್ತಾರೆ, ಮಾತ್ರನೆಲ್ಲ ಅವರೇ ತಂದಿಟ್ಕೊಂಡಿರ್ತಾರೆ, ರೈತರ ಕೊಡ್ತಾರೆ ಸರ್. ಈ ಎಚ್ ಎಫ್ ಜರ್ಸಿ ನಮ್ಮ ನಾಟಿ ಹಸುಗಳಿಗಿನ್ನ ನಿರ್ವಹಣೆ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಹೇಳ್ದಂಗೆ ಸೊಳ್ಳೆ ಪರದೆ ಕಟ್ಟಬೇಕು, ದಿನ ಸ್ನಾನ ಮಾಡಿಸ್ಬೇಕು, ಅವೆಲ್ಲ ಕಷ್ಟ ಇರುತ್ತೆ ಅನ್ಸುತ್ತ ಸರ್? ಈಗ ನಾಟಿ ಅಂತಂದ್ಬಿಟ್ರೆ ನಾವು ಊರಾಗ ಎಲ್ಲನ ಹೋಗಿ ಬರಲಿ, ಯಾವುದೇ ಆಹಾರ ಹಾಕ್ಲಿ, ಒಟ್ಟು ಹೆಂಗನಾಗಿರ್ಲಿ, ಸಪ್ಪೆ ಹೆಂಗನಾಗಿರ್ಲಿ, ಅದು ಏನಾಗಲ್ಲ, ಅದು ತಡ್ಕೊಳ ಶಕ್ತಿ ಇರುತ್ತೆ. ಈ ಎಚ್ ಎಫ್ ಅನ್ನೋದು ಎಲ್ಲ ಒಂಥರ ಹೆಂಗೆ ಅಂತಂದ್ರೆ, ಈ ಒಂಥರ ಇದ್ದಂಗೆ ಹೈಬ್ರಿಡ್ ಇದ್ದಂಗೆ, ಅವನ್ನ ಹೈಬ್ರಿಡ್ ನಾವ್ ಹೆಂಗ್ ಸಾಕ್ಬೇಕಂದ್ರೆ ಬಹಳ ನೀಟಾಗಿ ಅದಕ್ಕೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಸ್ವಲ್ಪ ಸಗಣಿ ಇರಬಾರದು, ಅದಕ್ಕೆ ಯಾವ್ದೇ ತರದ ಏನು ಬೇರೆ ಕ್ರಿಮಿ ಕೀಟ ಸೊಳ್ಳೆ, ಸ್ವಚ್ಛತೆ ಯಾವಾಗ್ಲೂ ಸ್ವಚ್ಛತೆ ಇದ್ರೆ ಆಕಳ ಸ್ವಚ್ಛವಾಗಿರುತ್ತೆ. ಏನಾದ್ರೂ ಸ್ವಲ್ಪ ಏನಾದ್ರೂ ಅದಕ್ಕೆ ಒಂದ್ ಸ್ವಲ್ಪ ಏನಾದ್ರೂ ಜ್ವರ ಬರುತ್ತೆ, ಕೆಚ್ಚಲ್ ಬಾವ್ ಬರುತ್ತೆ, ಹಂಗಾಗಿ ತೊಂದರೆ ಆಗುತ್ತೆ. ನಾಟಿ ಒಳ್ಳೇದು. ಈಗ ನಮಗೆ ದುಡಿಮೆ ಮಾಡ್ಬೇಕಂದ್ರೆ ಎಚ್ ಎಫ್ ಈ ತರ ಬೇರೆ ಬೇರೆ ಇದಕ್ಕೆಲ್ಲ ಹೋದ್ರೆ ನಮ್ಗೆ ಹೈನುಗಾರಿಕೆ ತುಂಬಾ ಅನುಕೂಲ ಆಗುತ್ತೆ. ಪ್ರತಿ ದಿವಸ ಅಂದ್ರೆ ಎಷ್ಟು ಸರಿ ಹುಲ್ ಕೊಡೋದು, ಅದಕ್ಕೆಲ್ಲ ಹಿಂಡಿ ಭೂಸ ಇದೆಲ್ಲ ಕೊಡ್ಬೇಕಂತಿರಲ್ಲ, ಎಷ್ಟು ಟೈಮ್ ಕೊಡ್ತೀರಾ ಸರ್? ಬೆಳಿಗ್ಗೆ ನಾವು 5 ಗಂಟೆಗೆ ಎದ್ಬಿಟ್ಟು ಸಗಣಿ ಬೆಳೆದು ಸಗಣಿ ಆದಟ್ಟಿಗೆ ನಾವು ಫಸ್ಟ್ ಗೆ ಹಾಕದೆ ನಾವು ಭೂಸ ಕೊಡ್ತೀವಿ. ಭೂಸ ಕೊಟ್ಟಾದ್ಮೇಲೆ ಅದಕ್ಕೆ ಮೆಕ್ಕೆಜೋಳದ ಹಿಟ್ಟು ಹಾಕಿ ನೀರು ಕೊಡ್ತೀವಿ, ಮತ್ತೆ ಆಮೇಲೆ ಹಾಲು ಕರೆದ ತಕ್ಷಣ ಮತ್ತೆ ಅದನ್ನ ಮೈ ತೊಳಿತೀವಿ. ಬೆಳಗ್ಗೆ ಮೈ ತೊಳಿತೀವಿ, ಮಧ್ಯಾಹ್ನ ಸಾಯಂಕಾಲ 3 ಟೈಮ್ ತೊಳಿತೀವಿ. ಈಗ ಈ ಬೇಸಿಗೆ ಆಗಿರೋದ ಮಾಮೂಲ ಆದ್ರೆ ಮಧ್ಯಾಹ್ನ ಒಂದ್ಸರಿ ಸಾಕು. ಅದಕ್ಕೆ ಭೂಸ ಬೆಳಗ್ಗೆ ಕೊಡ್ತೀವಿ ಮತ್ತೆ ಸಾಯಂಕಾಲ ಕೊಡ್ತೀವಿ. ಹಾಲು ಕರೆಯೋದಕ್ಕಿಂತ 1 ಗಂಟೆ ಮುಂಚಿತವಾಗಿ ಭೂಸ ಕೊಟ್ರೆ ಹಾಲು ಚೆನ್ನಾಗಿ ಕರೀತತೆ, ಫ್ಯಾಟ್ ಇರ್ತತೆ, ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಾವು ಭೂಸ ಕಡಿಮೆ ಕೊಟ್ರೆ ಹಾಲು ಕಡಿಮೆ ಕರೀತತೆ, ಫ್ಯಾಟ್ ಬರೋದಿಲ್ಲ. ಅಲ್ಲಿ ಆ ಡೈರಿ ತಗೊಂಡೋದ್ರೆ 25-26 ಬಂದ್ರೆ ಅವ್ರು ಬರೋದಿಲ್ಲಪ್ಪ, 5 ಡಿಗ್ರಿ ಬಂದಿಲ್ಲ ವಾಪಸ್ ತಗೊಂಡು ಹೋಗಂತಾರೆ. ನಮಗೆ ಡೈರಿ ಕೂಡ ತುಂಬಾ ಕಷ್ಟ ಆಗುತ್ತೆ ಈ ಬೇಸಿಗೆ ಕಾಲದಾಗ. ಮಳೆಗಾಲದಾಗ ಪರವಾಗಿಲ್ಲ, ಬೇಸಿಗೆ ಕಾಲದಾಗ ಅಂತ ತುಂಬಾ ಕಷ್ಟ. ಅದು ಡಿಗ್ರಿನೇ ಬರೋದಿಲ್ಲ, ಈ ಹೀಟಿಗೆ ಆ ಡಿಗ್ರಿಗೆ ಆಗದೇ ಇಲ್ಲ. ಹಂಗೆ ಕೂಲ್ ಆಗಿರ್ಬೇಕು ವಾತಾವರಣ, ನೀರ್ ಚೆನ್ನಾಗಿರ್ಬೇಕು, ಅದಕ್ಕೆ ಆಹಾರ ಚೆನ್ನಾಗಿರ್ಬೇಕು, ಹಿಂಡಿ ಚೆನ್ನಾಗಿರುತ್ತೆ. ಹಿಂಡಿ ರೇಟ್ ಜಾಸ್ತಿ, 50 ರೂಪಾಯಿ ಕೆಜಿ ಐತೆ. ನಮಗೆ ಕೊಡದೆ ಹಾಲು ಕೊಡೋದು 30 ರೂಪಾಯಿ. ಹಂಗಾಗಿ ನಾವು ಹಿಂಡಿಗೆ ಈಗಿಂತ ನಾವು ಭೂಸ ಮೆಕ್ಕೆಜೋಳಕ್ಕೆ ಈ ತರದೇ ನಾವು ಹೊಂದಿಕೊಂಡ್ಬಿಟ್ಟಿದೀವಿ. ನಮಗೆ ಇದರಿಂದ ಅನುಕೂಲ ಆಗುತ್ತೆ ಸರ್. ಈಗ ನಿಮ್ಮ ಹಾಲು ಕರಿ ಹಸುಗಳು ಎಷ್ಟಿದಾವೆ, ಪ್ರತಿದಿವಸ ಎಷ್ಟು ಲೀಟರ್ ಹಾಲು ಸಿಗುತ್ತೆ ಸರ್? ನಮ್ಮ ಈಗ 4 ಹಸು ಇದ್ವು, 4 ಹಸು ಹಾಲು ಕರಿತಿದ್ವು. ಈಗ ಬೇಸಿಗೆ ಬಂದಾಗಳಿಂದ ಈಗ 1 ತಿಂಗಳಿಂದ 1-3 ಕರಿತವೆ ಡೈಲಿ. ಬೆಳಗ್ಗೆ 16-17 ಲೀಟರ್, ಸಾಯಂಕಾಲ 15 ಲೀಟರ್ ಕರಿದತ್ತೆ. 30-35 ಲೀಟರ್ ಡೈಲಿ ಕರಿತಾ ಸರ್. ನಿಮ್ಗೆ ಡೈರಿ ನಿಮ್ಮೂರಲ್ಲೇ ಇದೆಯಾ? ಕೋನ್ಸಾಗರದಲ್ಲೇ ಇದೆ ಡೈರಿ, ನಮ್ಮೂರಲ್ಲೇ ಐತೆ. ಏನ್ ತೊಂದರೆ ಇಲ್ಲ ಡೈರಿಗೆ. ಒಂದ್ ದಿವಸ ಹೆಚ್ಚು ಕಮ್ಮಿ ಒಂದು, ಈಗ ಮೊದಲೆಲ್ಲ ಸ್ವಲ್ಪ 8 ಗಂಟೆ ತನಕ ನಡೆಯೋದು. ಈ ಬೇಸಿಗೆ ಬಂದಾಗಳಿಂದ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗೆ ತಾಂತಾರೆ. ಯಾಕಂದ್ರೆ ಅದು ಹೀಟ್ ಆದ್ರೆ ಅವ್ರದ್ದು ತೊಂದರೆನೆ, ಅವರು ದೂರ ಹೋಗ್ಬೇಕು. ಹೀಟ್ ಆದಂಗೆಲ್ಲ ಅದು ಹೊಡೆದ್ರೆ ಹಾಲು ಹೊಡೆದ್ರೆ ಅದು ನಮಗೆ ರೈತರ ಮೇಲೆ ಹಾಕ್ತಾರೆ. ಅವರೇನು ಡೈರಿಯಿಂದ ಏನು ಯಾವುದು ಹಾಕಲ್ಲ, ನಾವು ಮಾಡಿದ್ದ ಲಾಭನೇ ಅವ್ರು ನಮಗೆ ಹಾಕ್ತಾರೆ. ಒಬ್ಬರದೇನ ಇಲ್ಲ, ಏನ ಅದು ಹೊಡೆದು ಹೋದ್ರೆ ಏನೋ ಆದ್ರೆ ಅದು ಡಿಗ್ರಿ ಬಂದಿಲ್ಲ, ಒಬ್ಬರದ್ದು ಇಬ್ಬರದ ಸುಧಾರಿಸ್ಕೊಂತಾರೆ. ಹೋದ್ರದೆಲ್ಲ 100 ಜನದ್ದು ಡಿಗ್ರಿ ಬಂದಿಲ್ಲ ಅಂದ್ರೆ ಅದು ರೈತರಿಗೆ ಹಾಳಾಗುತ್ತೆ. ರೈತರು ಏನು ಮಾಡಬಾರ್ದು, ಯಾಕಂದ್ರೆ ಅದು ಮಾಡೋದು ಇದು ಮಾಡೋದು ಏನೋ ಮಾಡ್ತಿರ್ತಾರೆ. ಆದ್ರೆ ರೈತರು ಒಳ್ಳೆರ ಇದಾರೆ, ಯಾರೋ 100ಕ್ಕೊಬ್ರು ಇದ್ರೆ ಅದು ಯಾರೋ ಒಬ್ರು ಏನಾಗಲ್ಲ. ಆ ಡೈರಿಗೆ ಕೆಟ್ಟ ಹೆಸರು ಬರುತ್ತೆ. ಎಷ್ಟೋ ಊರುಗಳಿಗೆ ಡೈರಿ ನಿಂತಿದಾವೆ, ಆದ್ರೆ ಕೋನ್ಸಾಗರದಾಗ ಸುಮಾರು ವರ್ಷದಿಂದಾನು ಚೆನ್ನಾಗಿ ನಡ್ಕೊಂಡ್ ಬರ್ತೈತೆ, ಡೈರಿ ಹೆಸರು ಐತೆ. ಪರವಾಗಿಲ್ಲ, ಒಳ್ಳೆ ನಮಗೆ ಡೈರಿ ಅನುಕೂಲ ಮಾಡ್ಕೊಡ್ತಾರೆ. ಈಗೆಲ್ಲ ಏನ್ ರೇಟ್ ಸಿಗ್ತಾ ಇದೆ ಹಾಲಿಗೆ? ಈಗ 30 ರೂಪಾಯಿ 28 ಪೈಸ, 30 ರೂಪಾಯಿ 35 ಪೈಸ, 30 ರೂಪಾಯಿಂದ 31 ರೂಪಾಯಿ ಸಿಗುತ್ತೆ. ಸರ್ಕಾರದ ನಮ್ ಸಹಾಯಧನ 5 ರೂಪಾಯಿ ಬರಬೇಕಿತ್ತು, ಈಗ 3 ವರ್ಷದಿಂದ ಬಂದಿಲ್ಲ. ಈಗ ಆಗ್ತಿವಿ ಅವಾಗ ಆಗ್ತಿವಿ ಅಂತಾರೆ, ಆಗ್ತಾರೆ. ಒಟ್ಟು ಏನಂದ್ರೆ ಈಗ ನಮಗೆ 30 ರೂಪಾಯಿ ಸಿಗುತ್ತೆ, ಅದೇ ಹಾಲು ನಾವು ಹೊರಗಡೆ ಕೊಟ್ರೆ 40 ರೂಪಾಯಿನೂ ಸಿಗುತ್ತೆ. ಒಂದ್ ದಿನ ತಾಂತಾರೆ, 2 ದಿನ ತಾಂತಾರೆ. ಆದ್ರೆ ನಮಗೆ ಡೈರಿಗೆ ಇದ್ರೆ ಏನಾಗುತ್ತಂದ್ರೆ ತಿಂಗಳಿಗೆ ಒಂದ್ಸರಿ ಪೇಮೆಂಟ್ ಮಾಡ್ತಾರೆ. ಅರ್ಜೆಂಟ್ ಏನೋ ಆಗೈತೆ ಅಂತಂದ್ರೆ ಡಾಕ್ಟರ್ನ ಕರೆಸ್ತಾರೆ. ಈಗಿಲ್ಲಪ್ಪ ನಮಗೆ ಈಗ ಸದ್ಯಕ್ಕೆ ಕಷ್ಟ ಐತೆ, ಒಂದ್ 15 ದಿವಸಕ್ಕೆ ಒಂದ್ 5,000 ಕೊಡಂದ್ರು ಕೊಡ್ತಾರೆ ಡೈರಿಯರು. ಏನೋ ಅನುಕೂಲ ಮಾಡ್ಕೊಂಡು ಹೋಗ್ಬೋದು ಡೈರಿ. ಆದ್ರೆ ರೈತರಿಗೆ ಕೊಟ್ರೆ ಏನಾಗುತ್ತಂದ್ರೆ ಕೊಡ್ಬೋದು, ಒಂದ್ ದಿನ ತಾಂತಾರೆ, 2 ದಿವಸ ತಾಂತಾರೆ, 3 ದಿವಸ ನೀರ್ ಹಾಕಿದ್ಯಪ್ಪ ಅಂತಾರೆ. ನಾವು ನೀರ್ ಹಾಕಲ್ಲ, ರೈತರು ಯಾರು ನೀರ್ ಹಾಕೋದಿಲ್ಲ. ಆದ್ರೂ ಜನ ಏನಂತಾರಂದ್ರೆ ಎಷ್ಟೇ ಒಳ್ಳೆ ಹಾಲು ಕೊಟ್ಟರು ಕೂಡ ನೀವು ನೀರ್ ಹಾಕಿ ಬಂದಾನಪ್ಪ ಅಂತಾರೆ. ಅದೇ ನಾವು ಡೈರಿ ಒಳಗೆ ಹೋಗಿ ಹಾಕ್ಬಿಟ್ರೆ ಅದು ಡಿಗ್ರಿ ಇರುತ್ತೆ, ಆ ಡಿಗ್ರಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾರೆ. ರೈತರು ಹಂಗೆ ಮಾಡ್ತಾರೆ, ಡೈರಿಯವರು ಹಂಗೆ ಮಾಡ್ತಾರೆ. ಯಾವುದೇ ಸಮಸ್ಯೆ ಇರಲ್ಲ ಸರ್ ಡೈರಿ ಇದ್ರೆ. ಅದು ಡೈರಿ ಇದ್ರೆ ಮಾತ್ರ ಅನುಕೂಲ. ಹೈನುಗಾರಿಕೆ ಅಂದ್ರೆ ಸುಮ್ಮನೆ ನಾವು ಒಂದು 5 ದಾಖಲೆ ಮಾಡಿಬಿಟ್ಟಿದೀವಿ, ನಾವು ಇನ್ನೊಂದು ಊರಿಗೆ ಹೋಗಿ ಆ ಡೈರಿ ಹಾಕ್ಬರ್ತೀವಿ ಅಂದ್ರೆ ಅದನ್ನು ಕಷ್ಟನೇ. ಸ್ವಂತ ಊರಾಗೆ ಡೈರಿ ಇರಬೇಕು, ಒಂದು 2-3 ಆಕಳ ಇರಬೇಕು, ಅದರಲ್ಲಿ ಸ್ವಲ್ಪ ಅನುಭವ ಇರಬೇಕು, ಸ್ವಂತ ಭೂಮಿ ಇರಬೇಕು, ಸ್ವಂತ ನೀರು ಇದ್ರೆ ಮಾತ್ರ ಅದು ಅನುಕೂಲ ಆಗುತ್ತೆ. ಈಗ ಈ ತರ ರೋಗ ರುಜಿನಗಳು ಬಂದಾಗ ಕೆಲವು ಸಾರಿ ಸಾವು ಸಂಭವಿಸಿದ್ರೆ ಹಸುಗಳದ್ದು ಈ ವಿಮೆ ಮಾಡಿಸಬೇಕಾಗುತ್ತೆ. ಇನ್ಸೂರೆನ್ಸ್ ಎಲ್ಲ ಮಾಡಿಸ್ತೀವಿ. ನಾವು ಇನ್ಸೂರೆನ್ಸ್ ಎಲ್ಲ ವರ್ಷಕ್ಕೊಂದ್ಸರಿ ನಮ್ಮ ಡೈರಿ ಕಡೆಯಿಂದನೇ ಮಾಡಿಸ್ತಾರೆ. ಆದರೂ ಡೈರಿ ಕಡೆಯಿಂದನೇ ಮಾಡಿಸ್ತಾರೆ. ಒಂದು ಸರಿ ಏನಾದರೂ ನಮ್ಮದು ಒಂದು ವಿಮೆ ಮಾಡಿಸಿದ್ರೆ ಒಂದು ಸರಿ ಒಂದು ವರ್ಷಕ್ಕೆ 500 ರೂಪಾಯಿ, 513 ರೂಪಾಯಿ, 550 ರೂಪಾಯಿ ಇರುತ್ತೆ. ಒಂದು ವರ್ಷ ತಕೊಂಡು ಬೈರಲ್ಲ, ಏನೇ ಆದರೂ 50,000 ಕೊಡ್ತಾರೆ. ಆ ನ್ಯಾಚುರಲ್ ಡೆತ್ ಆದರೆ ಏನಾದರೂ ಆಗಲಿ ಅದು ಅಷ್ಟು ಸುಲಭ. ನಾವು ರೈತರು ಯಾರು ಸಾಯಿಸೋಕೆ ಇಷ್ಟಪಡಲ್ಲ, ಯಾಕಂದರೆ ಅದು ಒಂಥರ ನಾವು ಜೀವ ನಮ್ಮ ಮನುಷ್ಯರಿದ್ದಂಗೆ ನಾವೊಂದು ತಂದು ಯಾರು ಸಾಯಿಸಲ್ಲ. ಆಕಸ್ಮಿಕವಾಗಿ ಏನೋ ಆಗಿ ಜ್ವರ ಬಂದು ಕೆಚ್ಚಲು ಬಾವು ಬಂದು ಏನಾದ್ರೂ ಅದಕ್ಕೆ ಡಾಕ್ಟರ್ ಇರ್ತಾರೆ, ಅವರು ಬಂದು ನೋಡ್ಕೊಂಡು ಹೋಗ್ತಾರೆ. ಅವರು ಕೈ ಮೀರಿದ್ಮೇಲೆ ಏನಾದಾಗ ನಮಗೆ ವಿಮೆ ಆಗುತ್ತೆ, ಅದನ್ನು ಪರವಾಗಿಲ್ಲ. ಸರ್ಕಾರದಿಂದ ಒಳ್ಳೆ ಕೆಲಸ ಮಾಡಿದರೆ ಸಿಗುತ್ತೆ ಸರ್. ಈಗ ಈ ಹಾಲಿಂದು ಉತ್ಪಾದನೆ ಅಲ್ದಲೆ ಇದು ಸಗಣಿಯಿಂದನೂ ಸಾಕಷ್ಟು ಗೊಬ್ಬರ ಆಗುತ್ತೆ, ಅದನ್ನ ಕೆಲವು ರೈತರು ಮಾರಾಟ ಮಾಡೋದ್ರಿಂದ ಲಾಭ ಪಡ್ಕೊಂತಾರೆ. ನೀವೆಲ್ಲ ಸಗಣಿನೆಲ್ಲ ಏನ್ ಮಾಡ್ತಾರೆ? ನಮಗೆ 4 ಎಕರೆ ಜಮೀನು ಇರೋದ್ರಿಂದ ನಮಗೆ ಒಂದು 4 ಆಕಳ 6 ಆಕಳ ಇರೋದ್ರಿಂದ ನಮ್ಮ ಸಗಣಿ ನಮಗೆ ನಾವೇ ಉಪಯೋಗಿಸ್ತೀವಿ. ನಾವು ಬೇರೆಯವ್ರಿಗೆ ಕೊಡೋಕೆ ಅದು ಏನಂತಂದ್ರೆ ಈ ಸರ್ಕಾರದ ಗೊಬ್ಬರ ತಂದ್ರೆ ಏನಾಗುತ್ತಂದ್ರೆ ಯೂರಿಯಾ ಅವು ಇವು ಅವೆಲ್ಲ ತಂದು ಹೊಲ ಹಾಳು ಮಾಡ್ಕೊಳೋದಕ್ಕಿಂತ ಕೋಳಿ ಗೊಬ್ಬರ ದನದ ಗೊಬ್ಬರ ಹಾಕಿದ್ರೆ ಒಳ್ಳೇದಾಗುತ್ತೆ. ನಾವು ಯಾರಿಗೂ ಕೊಡಕ್ ಹೋಗಲ್ಲ. ಅದು ತುಂಬಾ ರೇಟ್, ಈಗ ಬಹಳ ರೇಟ್ ಇರುತ್ತೆ ನಮ್ಮ ಸಗಣಿ ಗೊಬ್ಬರ ಬಹಳ ರೇಟ್, ಆದ್ರೂ ಯಾರಿಗೆ ಕೊಡಕ್ ಹೋಗಲ್ಲ, ನಾವೇ ಉಪಯೋಗಿಸ್ತೀವಿ ಸರ್ ಅದನ್ನೆಲ್ಲ. ಈಗ ಈ ಹಸು ಸಾಕಾಣಿಕೆಯಿಂದ ಇಷ್ಟೊಂದು ಲಾಭ ಇರಬೇಕಾದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಒಂದ್ 8-10-15 ಹಸು ಕೊಟ್ಟು ಸಾಕಾಣಿಕೆ ಮಾಡ್ಬೇಕನ್ನೋ ಉದ್ದೇಶ ಏನಿಲ್ಲ ನಮಗೆ? ಐತೆ ಇರೋದೇನೋ, ಇರೋದು ಕಡಿಮೆ ಜಾಗದಾಗೆ ನೋಡ್ಕೊಳ್ಳೋರೊಬ್ರೆ. ಆದ್ರೆ ನಮ್ಮ ಮನೆಗೆ ನಮ್ಮ ತಾಯಿ ತಂದೆ ಅವರಿಗೆ ವಯಸ್ಸಾಗುತ್ತೆ, ನಮ್ಮ ಮನೆಯವರು ಹೆಣ್ಮಕ್ಳು, ನಮ್ಮ ಮನೆಯವರು ನೋಡ್ಕೊಂತಾರೆ. ಅವರು ಬೆಳಗ್ಗೆ ಸಾಯಂಕಾಲ ಆದ್ರೆ ಅವರು ಯಾವಾಗಲೂ ಅದೇ ಕೆಲಸ ಮಾಡ್ಬೇಕು, ಮನೆಗೆ ಅಡಿಗೆ ಮಾಡ್ಬೇಕು, ಮುಸ್ರೆ ಕಸ ಎಲ್ಲ ಹಾಕ್ಬೇಕು, ಮತ್ತೆ ಆಕಳಕ್ಕೆ ನೀರು ಕುಡಿಸ್ಬೇಕು, ಅವರೇ ಮುಸ್ರೆ ತೊಳಿಬೇಕು, ಅವರೇ ಮುಸ್ರೆ ತಾಕ್ಬೇಕು ಮಾಡ್ತಾರೆ. ನಾವು ಹಿಂಗೆಲ್ಲ ಹೊರಗಡೆ ಹೋದಾಗ ಅವರು ಹಾಲು ಕರೀತಾರೆ, ಅವರು ಮಾಡ್ತಾರೆ. ಆದ್ರೂ ನಮ್ಮ ಒಬ್ಬ ಮನುಷ್ಯನಿಗೆ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಅಂದ್ರೆ ಒಂದು 6-8 ಆಕಳ ಸಾಕಿದ್ರೆ ಅವ್ರ ಜೀವನಕ್ಕೂ ಚೆನ್ನಾಗಿರುತ್ತೆ, ಚೆನ್ನಾಗಿ ನಿರ್ವಹಣೆಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಒಂದು ಒಬ್ಬ ಮನುಷ್ಯನ ಒಂದು 6 ಆಕಳ ಆದ್ರೆ ಒಂದು ಫ್ಯಾಮಿಲಿ ಆರಾಮಾಗಿ ಜೀವನ ಮಾಡಬಹುದು. ಯಾವುದೇ ತೊಂದರೆ ಇಲ್ಲದಂಗೆ ಇನ್ನೊಬ್ರಿಗೆ ಕೂಲಿ ಹೋಗದಂಗೆ ಆರಾಮಾಗಿ ಜೀವನ 10,000 ರೂಪಾಯಿ ಅಂತ ಕನಿಷ್ಠ ಎಲ್ಲ ಹೋಗಿ 10,000 ರೂಪಾಯಿ ಉಳಿತೆ. ಒಂದು ಜೀವನಕ್ಕಂತ ತೊಂದರೆ ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಸಾಕಷ್ಟು ಲಾಭ ಬರಬಹುದು. ಆದ್ರೆ ನಿರ್ವಹಣೆ ಕಷ್ಟ ಆಗುತ್ತೆ, ಮನೆಯಲ್ಲಿ ಬಂಡವಾಳ ಬಹಳ ಜನ ಇದ್ರೆ ಮಾತ್ರ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಜನ ಇರಬೇಕು, ಮತ್ತೆ ಬಂಡವಾಳ. ಈಗ ನಾವು ಒಂದು 6 ಆಕಳಕ್ಕೆ ಒಂದು 2-3 ಲಕ್ಷ ರೂಪಾಯಿ ಆಗುತ್ತೆ, ಅಂತದ್ರೊಳಗೆ ಒಂದು 15-20 ಮಾಡ್ಬಿಟ್ರೆ 15-20 ಲಕ್ಷ ಬಂಡವಾಳ ಆಗ್ಬೇಕು. ಒಳ್ಳೆ ಬೇಸಿಗೆ ಟೈಮ್ನಾಗ ಏನಾಗುತ್ತೆ ಅಂದ್ರೆ ಹುಲ್ ಸಿಗೋದಿಲ್ಲ, ಹುಲ್ ಸಿಕ್ಕಿಲ್ಲ ಅಂದಾಗ ಅದು ತಂದು ನನ್ನ ಕೈಲಿ ಆಗಿಲ್ಲ ಅಂತಂದ್ರೆ ಅದು ನಮಗೆ ಬಹಳ ಪಾಪ. ಹಂಗಾಗ್ಬಿಟ್ಟು ನಾವು ಒಂದು ಮನುಷ್ಯನಿಗೆ ನಮಗೆ ಎಷ್ಟು ಸಾಧ್ಯನೋ ಹಾಸಿಗೆದ್ದಷ್ಟು ಕಾಲ್ಚಾಸ ಅಂತ ಹಿಂದಿನ ಒಂದು ಹಿರಿಕರು ಹೇಳಿದರೆ ಅದರಂಗೆ ನಡ್ಕೋಬೇಕು. ನಾವು ನಮ್ಮ ಕೈಲಾದಷ್ಟು ಮಾಡ್ಬೇಕು ಸರ್ ಅಷ್ಟೇ. ಈ ಹಸುಗಳಿಗೆ ಒಣಮೇವು ಕೊಟ್ಟು ಹಸು ಸಾಕಾಣಿಕೆ ಮಾಡಬಹುದಾ? ಕೆಲವು ರೈತರು ಹಸಿವುಲ್ ಕೊಟ್ಟರು ಮಾತ್ರ ನಾವು ಹೈನುಗಾರಿಕೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ, ನೀವೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಹಸಿವುಲ್ ಇರಬೇಕು, ಅದು ಒಂದು ಒಂದು 10% ಇರಬೇಕು. ಹಸಿವುಲ್ ಬೇಕು, ಬೇಡ ಅಂತಿಲ್ಲ. ಯಾಕಂದ್ರೆ ಈಗಿನ ಒಂದು ಆಕಳಕ್ಕೆ ತಕ್ಕಂಗೆ, ಈಗಿನ ಒಂದು ಜನರೇಷನ್ ತಕ್ಕಂಗೆ ಈಗ ಹೆಚ್ಚಪ್ ತರ್ತೀವಿ ಅಂತಂದ್ರೆ ನಾವು ಅದಕ್ಕೆ ಒಂದು 10% or 15% ಹಸಿವುಲ್ ಬೇಕು. ಅದ್ರ ಜೊತೆಗೆ ಮೆಕ್ಕೆಜೋಳ ಹಾಕಿರ್ತೀವಿ, ಶೇಂಗಾ ಹಾಕಿರ್ತೀವಿ, ಅದನ್ನ ಕೊಯ್ಲಿಗೆ ಬಂದಿರುತ್ತೆ. ಈಗ ಒಂದು 2-2.5 ತಿಂಗಳಾದ್ಮೇಲೆ ಕಾಳು ಬಂದಿರುತ್ತೆ, ಅದ್ರ ಮೇಗಳದೆಲ್ಲ ಕೊಯ್ದು ಹಾಕ್ಬೋದು. ಅದೇ ಹುಲ್ಲೆ ಸಪರೇಟೇ ಬೆಳಿಬೇಕಂತ ಇಲ್ಲ, ಆದ್ರೂ ಬೆಳಿಬಹುದು. ಅದೊಂದು ನೇಪಿಯರ್ ಅಂತ ಒಂದು ಬರುತ್ತೆ, ಅದನ್ನ ಒಂದು 10 ಸಾಲ ಹಾಕೊಂಡ್ಬಿಟ್ರೆ ದಿನ ಒಂದೊಂದೇ ಸಾಲ ಹಾಕಿದ್ರೆ ಇನ್ನೊಂದು ಸಾಲ ಬರ್ತಾ ಇರುತ್ತೆ, ಅದು ಬೆಳೀತಾ ಇರುತ್ತೆ, ಕಟಾವು ಮಾಡಬಹುದು. ಅದು ಒಂದು ಭಾಗ, ನಾವು ಒಣಹುಲ್ಲು ಹಾಕ್ಬೋದು, ಅದು ಇರಬೇಕು. ಏನಂದ್ರೆ ಇದಕ್ಕೆ ಮೆಕ್ಕೆಜೋಳ ಭೂಸ ಇದ್ರೇನೆ ಹಸುಗಳಿಗೆ ಒಳ್ಳೇದು. ಜಾಸ್ತಿ ಹಾಕ್ದಂಗೆಲ್ಲ ಜಾಸ್ತಿ ಹಾಲು ಕೊಡುತ್ತೆ. ನಾವು ಏನು ಕೊಟ್ಟಿಲ್ಲ, ಬರೀ ಹುಲ್ಲು ಕೊಟ್ಟರೆ 2-3 ಲೀಟರ್ ಕರೀತತ್ತೆ. ನಾವು ಮೇವು ಕೊಡ್ತೀವಪ್ಪ, ನಾವು ಹಸಿ ಹುಲ್ಲು ಕೊಡ್ತೀವಿ ಅಂದರೆ ಹಸಿ ಹುಲ್ಲು ಜಾಸ್ತಿ ಕೊಟ್ಟರು ಅದು ತಂಪಾಗಿ ಡಿಗ್ರಿ ಬರಲ್ಲ, ಹಾಲು ಒಣ ಹುಲ್ಲು ಕೊಟ್ಟರು ಬರೋದಿಲ್ಲ. ಎರಡಕ್ಕೆ ಏನು ನಾವು ಏನು ಕ್ವಾಲಿಟಿ ಏನು ಕ್ವಾಂಟಿಟಿ ಕೊಡ್ಬೇಕು, ನಾವು ಅದೇ ಕ್ವಾಂಟಿಟಿ ಅದೇ ಕ್ವಾಲಿಟಿ ಕೊಟ್ಟರೆ ಮಾತ್ರ ನಮಗೂ ಲಾಭ ಆಗುತ್ತೆ. ಈ ಜಾಸ್ತಿ ಕೊಟ್ಟರು ಅದು ಅಮೃತನೂ ವಿಷ ಆಗುತ್ತೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಅದಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಇರುತ್ತೆ, ಬೆಳಗ್ಗೆ ಹಸಿ ಹುಲ್ಲು ಕೊಡ್ಬೇಕು, ಮಧ್ಯಾಹ್ನ ಒಣ ಹುಲ್ಲು ಕೊಡ್ಬೇಕು, ಸಾಯಂಕಾಲ ಮುಸುರೆ ಅಂತದ್ ಕೊಟ್ರೆ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ. ಈಗ ಹಸು ಸಾಕಾಣಿಕೆ ಒಂದು ತಿಂಗಳಿಗೆ ಎಷ್ಟು ಎಲ್ಲ ಖರ್ಚು ಬರುತ್ತೆ, ನಿಮಗೆ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಗುತ್ತೆ? ನಮ್ಗೀಗ ಒಂದು 4 ಹಸು ಕರೆದ್ರೆ ನಮಗೆ ಡೈಲಿ ಒಂದು 32 ಲೀಟರ್ 33 ಲೀಟರ್ ನಮಗೆ ಹಾಲು ಬರುತ್ತೆ. ನಾವು ಮನೆಗೆ ಹುಡುಗರು ಮಕ್ಕಳು ಮರಿ ಎಲ್ಲ ಇರೋದ್ರಿಂದ ಒಂದು 2 ಲೀಟರ್ ಹಾಲು ನಾವೇ ಉಪಯೋಗಿಸ್ತೀವಿ. ನಾವು ಬಂದರೆ ರೈತರಿಗೆ ಮಜ್ಜಿಗೆ ಹಾಲು ಕೊಡ್ತಾ ಇರ್ಬೇಕು. ನಾವಿರೋದು ಹೊಲದಲ್ಲಿ ಇದೀವಿ, ಊರಾಗಿಲ್ಲ. ಹಂಗಾಗಿ ಒಂದು 30 ಲೀಟರ್ ಹಾಲು ಹಾಕ್ತೀವಿ, ಒಂದು 900 ರೂಪಾಯಿ ನಮಗೆ ಡೈಲಿ ಬೆನಿಫಿಟ್ ಐತೆ. ಅದರಿಂದ ನನಗೆ ಖರ್ಚು ಒಂದು 300-350 ರೂಪಾಯಿ ಹೋದ್ರು ನನಗೆ ಒಂದು 600 ರೂಪಾಯಿ ಸಿಗುತ್ತೆ. ಒಂದು 600 ಲಿ 18,000 ಒಂದು ತಿಂಗಳಿಗೆ ಸಿಗುತ್ತೆ. ಹಿಂಗೆ 18,000 ಒಂದು 3 ತಿಂಗಳು 18,000 ಸಿಗುತ್ತೆ. ಅತ್ಲಗೊಂದ್ ಎರಡು ತಿಂಗಳು 10,000 ಸಿಗುತ್ತೆ, ಅತ್ಲಗೊಂದ್ ಎರಡು ತಿಂಗಳು ನನಗೆ ಒಂದು 6,000 ಸಿಗುತ್ತೆ. ಹಂಗೆ ನಾವೇನ್ ಮಾಡ್ಬೇಕಂದ್ರೆ 6 ಆಕಳ ಇದ್ದವನ ಯಾವಾಗ್ಲೂ 3-4 ಆಕಳನ್ನ ಹಾಲ್ ಕರಿಯಂಗೆ ಮಾಡ್ಕೋಬೇಕು. ಆ ಟೈಮ್ ಟೈಮ್ಗೆ ಇಂಜೆಕ್ಷನ್ ಮಾಡಿಸ್ಬೇಕು. ನಮ್ದು ಈದ್ ಇರ್ತಾವಲ್ಲೇ, ಇವಾಗ ಈಲಾಗಿ ಒಂದ್ ಆಕಳ 2 ಆಕಳ ಈಲಾಗಿರ್ಬೇಕು, ಅದು ಇಂಜೆಕ್ಷನ್ ಮಾಡಿಸ್ಬೇಕು. ಹಂಗೆ ಹಿಂಗೆ ಬರ್ತಾ ಬರ್ತಾ ನಾವು ಹೆಂಗೆ ಒಂದ್ 3 ಆಕಳ ಕರಿಯಂಗಿದ್ರೆ ನಮಗೆ ಒಂದು 10,000-15,000 ನಮಗೆ ಒಂದು ಜೀವನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಒಂದ್ 6 ಆಕಳ ಇದ್ದು ಒಂದ್ 15,000 ನಮಗೆ ಬಂದ್ರೆ ಅಷ್ಟೇ ಸಾಕಾಗುತ್ತೆ ಸರ್ ಜೀವನಕ್ಕೆ. ಈ ಹಸುಗಳು ಮರಿ ಆಗ್ತಾವಲ್ಲ, ಹೆಣ್ಣು ಮರಿ ಹಾಕಿದ್ರೆ ನಿಮ್ಗೆ ಲಾಭದಾಯಕ ಅಂತಾರ? ಹೆಣ್ಣು ಮರಿ ಹಾಕಿದ್ರೆ ನಮಗೆ ಅನುಕೂಲ, ಯಾಕಂದ್ರೆ ನಾವು ಇನ್ನೊಂದ್ಸಾಗಿ ಹೋಗಿ ತಗೊಂಬ ಬರುತ್ತೆ. ಈಗ ಗಂಡ ಹಾಕಿದ್ರೆ ನಮ್ಗೆ ಉಪಯೋಗ, ಕೋಣಕ್ಕೆ ಬಿಡ್ಬೇಕಾಗುತ್ತೆ, ಊರಿಗೆ ಬಿಡ್ಬೇಕು ಕೊಡ್ಬೇಕು, ಏನ ಇರ್ಬೇಕು. ಆದ್ರೆ ನಾವೇನು ಮಾಡಕ್ಕಾಗಲ್ಲ, ಅದನ್ನೇನ್ ಬಿಡಪ್ಪ, ನಾವು ಅದು ಇದೇ ಆಗ್ಬೇಕು ಅದೇ ಆಗ್ಬೇಕಲ್ಲ, ದೇವ್ರು ಕೊಡ್ಬೇಕು. ಅದನ್ನ ಹೆಣ್ಣು ಮರಿ ಕೊಟ್ರೇನೆ ನಮಗೆ ಒಂದ್ 50,000 ಉಳಿತಪ್ಪ ಅಂದ್ಕೊಂತೀವಿ. ಮನೆಗೆ ಬೆಳೆದಾದ್ರೇನೆ ಬಹಳ ಚೆನ್ನಾಗಿರುತ್ತೆ, ಯಾಕಂದ್ರೆ ಅದು ಲೋಕಲ್ ಆಗಿ ಹುಟ್ಟಿರ್ತತೆ, ನಮ್ಮನೆಗೆ ಹುಟ್ಟಿರ್ತತೆ, ಯಾವುದೇ ಕಾಯಿಲೆ ಕಸಾಲೆ ಬಹಳ ಕಡಿಮೆ. ನಾನ್ ತಂದು ಬೇರೆ ಆಕಳ ತಂದು HF ನೀಗ ದಾವಣಗೆರೆ ತಂದು ಅದನ್ನ ನಿರ್ವಹಣೆ ಮಾಡೋದಕ್ಕೂ ನಮ್ಮನೆಗೆ ಹುಟ್ಟಿದ ಆಕಳ ನಿರ್ವಹಣೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಐತೆ. ಅದಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕು. ಅದಕ್ಕೆ ನಾವು 60% ಕೊಟ್ರೆ ಇದಕ್ಕೆ 20% ಕೊಟ್ರೆ ಸಾಕು, ಆರಾಮಾಗಿರುತ್ತೆ. ನಮ್ಮ ಹುಲ್ಲು ನಮ್ಮ ಮೇವಿಗೆ ನಮ್ಮ ವಾತಾವರಣಕ್ಕೆ ಹೊಂದಿಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ನಮ್ ಬೆಳೆದಿದ್ ಮರಿನೇ ಚೆನ್ನಾಗಿ ಅಂತ ನಾನು ಹೇಳ್ತೀನಿ. ಹುಟ್ಟು ಬೆಳೆದಿದಾವ ಹುಟ್ಟು ಇದಾವೆ ಸರ್, ನಮ್ಮ ಒಂದ್ 2-3 ಇದಾವೆ. ಐದು ಕೋಣನೂ ಇದಾವೆ, ಅದನ್ನ ಕೊಟ್ಟು ಬಿಡ್ತೀವಿ. ಒಂದು ಹಂತಕ್ಕೆ ಬಂದ ತಕ್ಷಣ ಕೊಟ್ಟು ಬಿಡ್ತೀವಿ. ನಮ್ಮನೆಗೆ ಹುಟ್ಟು ಬೆಳೆದವೆ ಚೆನ್ನಾಗಿದಾವೆ, ಅವು ಚೆನ್ನಾಗಿ ಸರ್. ಮುಂದೆ ಇನ್ನ ಏನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಹಿಂಗೆ ಸರ್, ನಾವು ರೈತರು ಮೆಕ್ಕೆಜೋಳ ಕಡಲೆಕಾಯಿ ಆ ತರ ಈರುಳ್ಳಿ ಬೆಳಿತೀವಿ. ಮುಂದೆ ಟೊಮೆಟೊ ಬೆಳಿಬೇಕಂಬ ಉದ್ದೇಶ ಐತೆ. ಆದ್ರೆ ಈ ಕೂಲಿ ಕಾರ್ಮಿಕರು ಸಿಗೋದಿಲ್ಲ. ನಾವು ಹೋಗಿ ನಾವು ಅವ್ರ ಜೊತೆ ಕೂಲಿ ಮಾಡಿದ್ರೆ ಅವ್ರಿಗಿನ ಚೆನ್ನಾಗಿ ಮಾಡ್ತೀವಿ, ಆದ್ರೆ ಅವ್ರು ನಾವು ಇನ್ನೊಬ್ರ ಹೊಲ್ದಕ್ಕೆ ಹೋದ್ರೆ ನಾವು ಹಂಗೆ ಮಾಡ್ತೀವಿ. ಹಂಗಾಗ್ಬಿಟ್ಟು ಕೂಲಿ ಮಾಡೋದು ಒಬ್ಬೊಬ್ಬ ಒಂದೊಂದರ ಕೂಲಿನೇ ಚೆನ್ನಾಗಿ ಅನಿಸುತ್ತೆ. 500 ರೂಪಾಯಿ ಕೂಲಿ ಈಗ ಡೈಲಿ ಒಂದ್ ದಿನಕ್ಕೆ. ಬೆಳಗ್ಗೆ 9 ಗಂಟೆಗೆ ಹೋಗ್ತಾರೆ, ಸಾಯಂಕಾಲ 3 ಗಂಟೆಗೆ ಬರ್ತಾರೆ, ಅವ್ರದೇ ಟಿಫನ್ ಅವ್ರದೇ ಊಟ ಕೊಟ್ಟು 500 ಕೊಡ್ತಾರೆ. ತಿಂಗಳಿಗೆ 15,000 ಅವ್ರದ್ದು ನೆಮ್ಮದಿ ಜೀವನ. ಏನಂದ್ರೆ ಡೈಲಿ ಕೂಲಿ ಸಿಗಲ್ಲ, ಹಂಗಾಗಿ ನಮಗೆ ಕೂಲಿ ಹೋಗಕ್ಕಾಗಲ್ಲ. ಆರಾಮ ನಾವು ಏನಾದ್ರೂ ಒಂದು 4 ಎಕರೆ ಜಮೀನಾಗಿ ಈಗ ಒಂದು 3 ಎಕರೆ ಮೆಕ್ಕೆಜೋಳ ಹಾಕಿದೀವಿ. ಅದ್ರ ಜೊತೆಗೆ ಅದಾದ್ಮೇಲೆ ಶೇಂಗಾ ಹಾಕ್ತಿವಿ, ಶೇಂಗಾ ಆದ್ಮೇಲೆ ಹಂಗೆ ರಾಗಿ ಹಾಕ್ತಿವಿ. ವರ್ಷಕ್ಕೆ ಅಂತ 2 ಬೆಳೆ ಬೆಳಿತೀವಿ, ಏನ್ ಸಮಸ್ಯೆ ಇಲ್ಲ. ಟೊಮೊಟೊ ಬೆಳಿಬಹುದು, ಟೊಮೊಟೊ ಕ್ಯಾರೆಟ್ ಅಥವಾ ಬೆಳಿಬಹುದು. ಮಾರ್ಕೆಟ್ ತುಂಬಾ ತೊಂದ್ರೆ, ಅದು ಎಲ್ಲೋ ಇರುತ್ತೆ, ಹೋಗ್ಬೇಕು. ರೈತರು ಸಂತೆ ಕುತ್ಕೋಬೇಕು, ಮಾಡಿದ್ರೆ ಮಾತ್ರ ಅದಕ್ಕೆ ಲಾಭ. ನಾನ್ ತಗೊಂಡೋಗಿ ಇನ್ನೊಬ್ರಿಗೆ ಕೊಟ್ಟು ಅವರು ಅವರಿಂದ ಅಂತಂದ್ರೆ ಈಗಿನ ಕ್ಯಾರೆಟಿನ ಬೆಲೆ ಕೇಳಿದ್ರೆ ಅಲ್ಲೇ ಚೀಲಕ್ಕೆ 500 ರೂಪಾಯಿ ಕೊಡ್ತಾರೆ, ರೈತರಿಗೆ ಕೊಡೋದು 50 ರೂಪಾಯಿ ಕೆಜಿ ಕೊಡ್ತಾರೆ. ನಾವು ಬೆಳೆಯೋದನ್ನ ಅರ್ಧ ರೇಟಿಗೆ ನಾವು ಕೊಡ್ತೀವಿ, ನಾವೇ ತಗೋಬೇಕಂದ್ರೆ ಅದ್ರ ಡಬಲ್ ರೇಟ್ ಆಗುತ್ತೆ. ನಾನು 10 ರೂಪಾಯಿ ಕೊಟ್ಟು ನಾನು 20 ರೂಪಾಯಿ ಖರೀದಿ ಮಾಡ್ಬೇಕು, ಮಧ್ಯವರ್ತಿಗೆ ಲಾಭ. ನಾವು ಕಷ್ಟಪಟ್ಟವ್ರಿಗೆ ಕಡಿಮೆ, ಹಂಗಾಗಿ ನಮಗೆ ಇದನ್ನೇ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಇದೆ ಸರ್. ವಿಜಯಕುಮಾರ್ ಅವರು, ಇತ್ತೀಚೆಗೆ ಈ ಅಕ್ಕಿ ಜ್ವರ ಬಂದು ಸಾಕಷ್ಟು ಈ ಕೋಳಿಗಳಿಗೆ ಬೇಡಿಕೆ ಕಡಿಮೆ ಆಗಿದೆ, ರೇಟ್ ಕಡಿಮೆ ಆಗಿದೆ ಅಂತೆಲ್ಲ ಸಾಕಷ್ಟು ಕೋಳಿ ವ್ಯಾಪಾರಸ್ಥರು ಕೋಳಿ ಸಾಕಾಣಿಕೆದಾರರು ಹೇಳ್ತಾರೆ. ಇದರಿಂದ ಕೋಳಿ ಸಾಕಾಣಿಕೆದಾರರಿಗೆ ತೊಂದರೆ ಆಗುತ್ತಂತೀರಾ ಸರ್? ಅಕ್ಕಿ ಜ್ವರ ಬಂದೈತೆ ಅಂತ ಮಾತ್ರ ಹೇಳ್ತಾರೆ. ಕೋಳಿ ಫಾರಂನವರಿಗೆ ಅಕ್ಕಿ ಜ್ವರ ಬಂದ್ರೆ ಯಾರೇ ಆಗ್ಲಿ, ಈಗ ಕೋಳಿನ ಅವರು ನಾವು 100,000 ಹಾಕಿ ಬಂಡವಾಳ ಹಾಕಿ ನಾವು ಕೋಳಿ ಮೇಯಿಸ್ತೀವಿ. ನಮಗೆ ಒಂದು ಕೋಳಿ ಸೊತ್ತರೆ 200-300 ರೂಪಾಯಿ ಲಾಸ್ ಆಗುತ್ತೆ. ಹಂಗಾಗಿ ಅಕ್ಕಿ ಬರುತ್ತೆ ಜ್ವರ, ಅಕ್ಕಿ ಜ್ವರ ಅಂತ ಬಂದೈತೆ, ಕೋಳಿ ಜ್ವರ ಅಂತ ಎಲ್ಲಿ ಬಂದಿಲ್ಲ. ಅಕ್ಕಿ ಜ್ವರ ಅಂತ ಬಂದೈತೆ, ಕೋಳಿ ಜ್ವರ ಬಂದೇ ಇಲ್ಲ. ಇವತ್ತಿಗೂ ಕೋಳಿ ಜ್ವರ ಬಂದು ಕೋಳಿ ತಿಂದು ಸತ್ತಾನಂತೆ ಎಲ್ಲಿ ಉದಾಹರಣೆಗಳಿಲ್ಲ. ಅಕ್ಕಿ ಜ್ವರ ಅದು ಯಾವುದೋ ಹಿಂದಿನ ಕಾಲದಲ್ಲಿ ಇತ್ತಂತೆ, ಕೊಕ್ಕರೆ ಜ್ವರ ಅಂತ, ಕೊಕ್ಕರೆ ಅಂತೇನೋ ಕೊಕ್ಕರಿಗೆ ಬರುತ್ತೆ ಅದು. ಅಕ್ಕಿಗೆ ಈ ಕೋಳಿಗೆ ಯಾವತ್ತೂ ಬರಲ್ಲ. ಯಾವುದೇ ಒಂದು ಕೋಳಿನ ನಾವು ಸತ್ತ ಮೇಲೆ ಆಗ್ಲಿ ಬದುಕಿದ ಮೇಲೆ ಆಗ್ಲಿ ಕೊಯ್ದು ನಾವು ನೀರಿನಲ್ಲಿ ಕುದಿಸಿ ತಿನ್ನೋದ್ರಿಂದ 40-50 ಡಿಗ್ರಿ ಸೆಲ್ಸಿಯಸ್ನಾಗೆ ಯಾವುದೇ ಒಂದು ಕ್ರಿಮಿ ಕೀಟ ಹುಳ ಇರೋದಿಲ್ಲ. ಅಂಥದ್ರಲ್ಲಿ ನಾವು ಕುದಿಸಿ ಆಹಾರ ತಿಂತೀವಿ. ಹಂಗಾಗಿ ಅಕ್ಕಿ ಜ್ವರ ಬಂದಿರಬಹುದು. ಯಾವುದೋ ಒಂದು ಫಾರಂನಾಗೆ ಏನೋ ಒಂದಾಗಿ ಯಾವುದೋ ಒಂದು ರೋಗ ಬಂದು ಏನೋ ಒಂದು ಸತ್ತಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಅಕ್ಕಿ ಜ್ವರನೇ ಅಂತಂದು ಯಾವುದೂ ಇಲ್ಲ. ಹಂಗ ಅಕ್ಕಿ ಜ್ವರ ಅಂತ ಹುಟ್ಟಿಸಿಬಿಟ್ಟು ಇದನ್ನ ಹೆಂಗ ಕೋಳಿ ಫಾರಂನವರಿಗೆಲ್ಲ ತುಂಬಾ ಹೊಡೆತ ಬಿದ್ದ್ಬಿಟ್ಟೆ ಸರ್. ಈಗ 100 ರೂಪಾಯಿ ಕೋಳಿ ಮಾರೋದು 50 ರೂಪಾಯಿ ಮಾರ್ತಾ ಇದಾರೆ. ಎಷ್ಟೋ ಜನ ಸಣ್ಣ ಸಣ್ಣ ಫಾರಂನರೆಲ್ಲ ಮುಚ್ಚಿ ಕೂಲಿ ಹೋಗೋತ್ ಬರುತ್ತೆ. ಇರ್ಬೋದು ಅಕ್ಕಿ ಜ್ವರ, ಒಂದ್ ಪಕ್ಷ ಅಕ್ಕಿ ಜ್ವರ ಇದ್ರು ನೀವ್ ಹೇಳ್ದಂಗೆ ಅದಷ್ಟೊಂದು ಟೆಂಪರೇಚರ್ ದಲ್ಲಿ ಮಾಂಸನ ಬೇಯಿಸೋದ್ರಿಂದ ಯಾವ್ದೇ ರೋಗಾಣುಗಳು ಇರೋದಿಲ್ಲ ಅಂತ. ಅಕ್ಕಿ ಜ್ವರಕ್ಕೆ ಕೋಳಿ ತಿನ್ನೋದಕ್ಕೆ ಮೊಟ್ಟೆ ತಿನ್ನೋದಕ್ಕೆ ಯಾವುದೇ ತರಹದ ತೊಂದರೆ ಇಲ್ಲ. ಅದು ಇವತ್ತಿಗೂ ಅಕ್ಕಿ ಜ್ವರ ಬಂದು ಇಂಥ ಕೋಳಿಯಿಂದ ತಿಂದು ಸೊತ್ತ ನಂಬೋದಕ್ಕೆ ಎಲ್ಲಿ ಇಲ್ಲ ಉದಾಹರಣೆ. ಹಂಗಾಗಿ ಅಕ್ಕಿ ಜ್ವರ ಇರ್ಬೋದು, ಆದ್ರೆ ತಿನ್ನೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಇದು ನಾನು ಹೇಳ್ಬೋದು ಸರ್. ಒಟ್ಟಾರೆಯಾಗಿ ಕೃಷಿ ಹೈನುಗಾರಿಕೆ ಎಲ್ಲ ನಿಮ್ಮನ್ನ ಕೈ ಹಿಡಿದಿದೆ? ನಮ್ಮನ್ನೆಲ್ಲ ಕೈ ಹಿಡಿದಿದೆ ಸರ್, ಚೆನ್ನಾಗೈತೆ. ಕೃಷಿ ನಾನು ಕೋಳಿ ಫಾರ್ಮ್ ಮಾಡಿದಾಗ ಮಾತ್ರ ಲಾಸ್ ಆಯ್ತು. ಆ ಕೋಳಿ ಯಾಕಂದ್ರೆ 45 ದಿವಸಕ್ಕೆ ಬರುತ್ತೆ. ಆ ರೇಟ್ ಇದ್ದಾಗ ಚೆನ್ನಾಗಿರುತ್ತೆ, ರೇಟ್ ಕಡಿಮೆ ಆದಾಗ ಮೈ ಮೇಲೆ ಬರುತ್ತೆ. ಹಂಗಾಗಿ ಅದನ್ನ ಒಂದು ಬಿಟ್ಟು ಹೈನುಗಾರಿಕೆಗೆ ನಾನು ಬಂದಿದ್ದೀನಿ. ಮನೇಲೆಲ್ಲ ಎಷ್ಟು ಜನ ಇದ್ರ ಈ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ? ನಮ್ಮಪ್ಪ ನಮ್ಮಅಮ್ಮ ಇದಾರೆ, ಅವ್ರಿಗೆ ವಯಸ್ಸಾಗುತ್ತೆ. ಅವರು ಇಷ್ಟು ದಿವಸ ಈಗ ಒಂದು 12 ವರ್ಷದ ಕೆಳಗೇನೆ ನಾನು ಮಾಡಿದ್ದೆ. ಅವಾಗೆಲ್ಲ ನಮ್ಮ ತಂದೆಯರು ನಾನೆಲ್ಲ ಹೊರಗೆ ಹೋದಾಗ ಅವರೇ ಹಾಲು ಕರೆಯೋರು, ಅವರೇ ಮೈ ತೊಳೆಯೋರು. ಡೈರಿ ನಮ್ಮ ಮನೆ ಮುಂದೆ ಇತ್ತು ಅವಾಗ, ನಾನು ಊರಾಗೆ ಮನೆ ಕಟ್ಟಿದ್ದೀವಿ, ಡೈರಿ ಮನೆ ಮುಂದೆ ಇತ್ತು, ಹಾಕ್ತಿದ್ವಿ. ಈಗ ಅವ್ರಿಗೆ ವಯಸ್ಸಾಗುತ್ತೆ, ಅವರು ಭಾಳ ಅವಲೆ 70 ವರ್ಷ ಆಗುತ್ತೆ. ಅವರು ಮಧ್ಯಾಹ್ನ ಟೈಮ್ ನೋಡ್ತಾರೆ, ಆದರೂ ನಮ್ಮ ಮನೆಯವರು ನಮ್ಮ ಹೆಂಡತಿ ಮೈ ತೊಳಿತಾರೆ, ಹಾಲು ಕರೀತಾರೆ, ಅದಕ್ಕೆಲ್ಲ ಫುಡ್ ಕೊಡ್ತಾರೆ. ಅವರು ನೋಡ್ಕೊಂತಾರೆ ಸರ್. ನನ್ನ ಮಕ್ಕಳು ಇದ್ದಾರೆ, ಮಕ್ಕಳು ಇನ್ನೂ ಚಿಕ್ಕವರು, ಒಂದು 3ನೇ ಕ್ಲಾಸ್, ಒಂದು 4ನೇ ಕ್ಲಾಸ್. ಅವ್ರಿನ್ನ ಚಿಕ್ಕವರು, ನಮ್ಮ ಮನೆಗೆಲ್ಲ ಸಾಕಾರ ಚೆನ್ನಾಗಿ ಮಾಡ್ತಾರೆ ಸರ್. ಇದಿರಲ್ಲ ಒಟ್ಟಾರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು, ಈ ಹೈನುಗಾರಿಕೆ ಎಲ್ಲ ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆ, ನೆಮ್ಮದಿ ತಂದ್ಕೊಟ್ಟಿದೆ. ಆರಾಮಾಗಿ ಇನ್ನೊಂದಕ್ಕೆ ಬೇರೆ ತಕ್ಕೆ ಹೋಗಿ ಬೆಂಗಳೂರು ದುಡಿಬೇಕು, ಈ ಒಬ್ರಿಗೆ ಕೂಲಿ ಹೋಗೋದಕ್ಕಿಂತ ನಮ್ಮ ಮನೆಗೆ ನಾವು ಒಂದು 3 ಎಕರೆ ಒಳಗೆ ನಮಗೆ ಆರಾಮಾಗಿ ಜೀವನ ನೆಮ್ಮದಿಯಾಗೆ ಇದೀವಿ ಸರ್. ನೀವು ಹೇಳ್ದಂಗೆ ಈಗ ನೋಡಿದ್ರೆಲ್ಲ ಈ ಕೃಷಿ ಕಡೆಗೆ ಆಸಕ್ತಿ ಕಡಿಮೆ ಮಾಡ್ಕೊಂತಿದ್ದಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ನೀವೇನೆ ಒಂದು ಉದಾಹರಣೆ, ಇದ್ದೂರಲ್ಲೇ ಒಂದು ಕೃಷಿ ಮಾಡ್ತೀರಾ, ಒಂದು ಉಪಕಸು ಮಾಡಿ ಹೈನುಗಾರಿಕೆ ಮಾಡ್ಕೊಂಡು ಒಂದು ಬದುಕು ಕಟ್ಕೊಂಡಿದ್ರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ, ಸುಮ್ನೆ ಡಿಗ್ರಿ ಓದ್ಬಿಟ್ಟು, ನಾನು ಡಿಗ್ರಿ ಓದಿ 2 ದಿವಸ ಬೆಂಗಳೂರಿಗೆ ಹೋದೆ, ನನ್ನ ಕೈಲಿ 1 ವಾರ ಇರಕ್ ಆಗ್ಲಿಲ್ಲ. ಹಂಗೆ ಈಗ ಹುಡುಗರು ಹೆಂಗೆ ಅಂತಂದ್ರೆ, ಈಗೆಲ್ಲ ತುಂಬಾ ಫಾಸ್ಟ್, ಈಗೆಲ್ಲ 5G ಬಂದ್ಬಿಟ್ಟದ ಮೊಬೈಲ್, ಮೊಬೈಲ್ ಆಗಿ ಎಲ್ಲಿ ಹೇಳುತ್ತೆ ಅಲ್ಲಿಗೆ ಹೋಗ್ತಾರೆ. ಹಂಗ ಹೋಗ್ಬಾರ್ದು, ಅವ್ರವ್ರ ಜೀವನ ಕಟ್ಕೊಳಕ್ ಅವ್ರೂರಿಗೆ ಮನಾರ ಐತೆ ಕೆಲಸ. ಕೆಲಸ ಕಾರ್ಯಗಳು ಅವರೇ ಊರಾಗೆ ಒಂದೆರಡು ಆಕಳ ಮಾಡ್ಕೋಬಹುದು, ಇಲ್ಲಾಂದ್ರೆ ಕೋಳಿ ಸಾಕ್ಬೋದು, ಒಬ್ರು ಏನಾದ್ರೂ ಮಾಡ್ಬೋದು. ಯುವಕರು ಏನಂದ್ರೆ ಅವರೇ ಸ್ವಂತ ದುಡಿಮೆ ಮಾಡ್ಬೇಕು, ಅವ್ರ ಕಾಲ ಮೇಲೆ ಅವ್ರ ಕಾಲ ನಿಂತ್ಕೋಬೇಕು. ಈಗ ಓದ್ದವ್ರು ಹೋಗ್ಲಿ, ಗೌರ್ಮೆಂಟ್ ಕೆಲಸ ಸಿಗೋರು ಹೋಗ್ಲಿ, ಅಟ್ಲೀಸ್ಟ್ ಇದು ಒಂದು ಜಾಬ್ ಮಾಡೋರು, ITI ಮಾಡಿದ್ರು ಅವ್ರು ಹೋಗ್ಲಿ. ಸುಮ್ಮನೆ ಈಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿರ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ. ಅವ್ರಿಗೆ ಅಲ್ಲಿ ದುಡಿಮೆ, ಅಲ್ಲಿ 100 ರೂಪಾಯಿ ಕೊಟ್ರೆ 200 ರೂಪಾಯಿ ಖರ್ಚು ಮಾಡ್ತಾರೆ. ಅವರು ಸುಮ್ಮನೆ ಹೋಗಿ ದುಡಿಯೋದಕ್ಕಿಂತ ಅವ್ರೂರಿಗೆ ಹೈನುಗಾರಿಕೆ ಮಾಡ್ರಿ, ಕೋಳಿ ಸಾಕಾಣಿಕೆ ಮಾಡ್ರಿ, ಏನಾದರೂ ಹೊಲಕ್ಕೆ ಮಾಡ್ರಿ ಅಂತ ನಾನು ಸಲಹೆ ಕೊಡ್ತೀನಿ ಸರ್. ವಿಜಯಕುಮಾರ್ ಅವರು, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ನಮ್ದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮ. ಯಾರಾದ್ರೂ ಬಂದು ಅಲ್ಲಿ ನಮ್ದು ಹೈಸ್ಕೂಲ್ ಹತ್ರ ಕೋಳಿ ಫಾರಂ ಐತೆ, ಅಲ್ಲಿಗೆ ಬಂದು ವಿಜಯ್ ಕುಮಾರ್ ಅಂದ್ರೆ ಗುಂಡಸ್ವಾಮಿ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಕೋನಸಾಗರಕ್ಕೆ ಬಂದು ನನ್ನ ಸಂಪರ್ಕಿಸ್ಬೋದು. ನಂದು ಮೊಬೈಲ್ ನಂಬರು 9915261134. ಯಾರಾದರೂ ಬಂದು ಸಂಪರ್ಕಿಸ್ಬೋದು. ರೈತ ಬಂದವರೇ, ಕೋನಸಾಗರದ ವಿಜಯ್ ಕುಮಾರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9916512314. ಬಹಳ ಸಂತೋಷ ವಿಜಯ್ ಕುಮಾರ್ ಅವರೇ, ಇಲ್ಲಿವರೆಗೂ ನಿಮ್ಮ ಹೈನುಗಾರಿಕೆಯಲ್ಲಿ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಕೃಷಿಕ HM ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ರೈತರಿಗೆ ಸಲಹೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೀತಿ, ಬಬೂರ್ ಫಾರಂನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಿಮ್ಮೆಲ್ಲರಿಗೂ ಸಂಕ್ಷಿಪ್ತವಾಗಿ ಜೇನು ಸಾಕಾಣಿಕೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಈಗ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ, ಯಾವುದೇ ರೈತ ಆಗಲಿ ಬರೀ ಕೃಷಿಯನ್ನು ಆಧರಿಸದೆ ಯಾವುದೇ ರೀತಿಯ ಉಪಕಸಬುಗಳನ್ನು ಸಹ ಅಳವಡಿಸಿಕೊಳ್ಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಜೇನು ಕೃಷಿ. ಏನಕ್ಕೆ ಜೇನು ಕೃಷಿಯನ್ನೇ ನಾವು ಪ್ರಮುಖವಾಗಿ ಅಳವಡಿಸಿಕೊಳ್ಬೇಕು? ಜೇನು ಕೃಷಿಯಿಂದ ಆಗುವಂತಹ ಮುಖ್ಯ ಲಾಭಗಳೇನೇನಿರಬಹುದು? ಈಗ ಜೇನು ಸಾಕಾಣಿಕೆ ಅಂತ ಗೊತ್ತು ನಿಮ್ಗೆ, ಜೇನು ಪೆಟ್ಟಿಗೆ ತಗೋಬೇಕಾಗುತ್ತೆ. ಜೇನು ಪೆಟ್ಟಿಗೆಗೆ ಏನು ಹೆಚ್ಚಿಗೆ ಅಮೌಂಟ್ ಆಗಲ್ಲ. ನೀವು ಮೊದಲನೇದಾಗಿ 2 ಅಥವಾ 3 ಜೇನು ಪೆಟ್ಟಿಗೆಗಳನ್ನ ತಂದು ಜೇನು ಸಾಕಾಣಿಕೆ ಮಾಡಿ ನೀವು ಪರೀಕ್ಷೆ ಮಾಡಿ ನೋಡಬಹುದು. ಅದರಿಂದ ನಿಮಗೆ ಸಿಗುವಂತಹ ಲಾಭ ಇರಬಹುದು. ಏನೇನು ಬದಲಾವಣೆ ಆಗುತ್ತೆ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಜಮೀನಿನಲ್ಲಿ ಜೇನು ಕೃಷಿ ಮಾಡೋದ್ರಿಂದ ಏನೇನು ಬದಲಾವಣೆ ಆಗುತ್ತೆ ಅಂತ ನೀವು ಗಮನಿಸಿ ಆ ನಂತರ ನೀವು ಬೇಕಾದರೆ ಜೇನು ಸಾಕಾಣಿಕೆಯನ್ನ ತಗೋಬಹುದು. ಉದಾಹರಣೆಗೆ ನೀವು ಜೇನು ಸಾಕಾಣಿಕೆ ಇವಾಗ ಶುರು ಮಾಡ್ತೀರಾ ಅಂದ್ರೆ ಹೆಚ್ಚಿನದಾಗಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಒಂದು ಜೇನು ಪೆಟ್ಟಿಗೆಗೆ 4,500 ರೂಪಾಯಿ ಆಗುತ್ತೆ ಅಷ್ಟೇ. ನೀವು ಪ್ರಮುಖವಾಗಿ ಜೇನು ಕೃಷಿಯನ್ನ ಶುರು ಮಾಡ್ತೀರಾ, ಅದರಲ್ಲಿ ನೀವು ಜೇನು ಕೃಷಿಯನ್ನ ಮಾಡೋದಕ್ಕೆ ಹೇಗೆ ಬೇಕು ಅಂತ ಸಹ ನಿಮ್ಗೆ ತರಬೇತಿಗಳು ಸಿಗುತ್ತೆ. ಎಲ್ಲಾ ಮಾಡಿದ್ಮೇಲೆ ಜೇನು ಕೃಷಿ ನೀವು ಅಳವಡಿಸಿಕೊಂಡಾಗ ನಿಮ್ಮ ಆದಾಯಕ್ಕೆ ಅದು ಒಂದು ಅಡಿಷನ್ ಆಗುತ್ತೆ. ಒಂದೇನು ಅಂದ್ರೆ ಅದರಿಂದ ಬರುವ ಜೇನುತುಪ್ಪನ ನೀವು ಮನೆಯಲ್ಲಿ ಮಕ್ಕಳಿದ್ರೆ ನೀವು ಅದನ್ನ ಬಳಸ್ಕೋಬಹುದು, ಅಥವಾ ನಿಮ್ಗೆ ಅದರಿಂದ ಉಪಯೋಗಗಳ ಕಂಡು ಒಂದು 20-30 ಪೆಟ್ಟಿಗೆಗಳನ್ನ ಅಳವಡಿಸಿಕೊಂಡ್ರಿ ಅಂದ್ರೆ ನೀವು ಅದನ್ನ ಎಕನಾಮಿಕಲ್ ಆಗಿ ನೀವು ಹೊರಗಡೆ ಮಾರಿ ಸಹ ನೀವು ಆದಾಯನ ಹೆಚ್ಚಿಸ್ಕೋಬಹುದು. ಏನಕ್ಕೆ ಮೇಡಮ್ ನಾವು ಜೇನು ಕೃಷಿ ಮನೆ ಮಾಡಬೇಕು? ಕೋಳಿ ಸಾಕ್ಬೋದು ಅಥವಾ ಕುರಿಗಳನ್ನ ಸಾಕ್ಬೋದು. ಆದ್ರೆ ನೀವು ಕೋಳಿ ಕುರಿ ಸಾಕಣೆ ಮಾಡೋದ್ರಿಂದನೂ ಸಹ ನಿಮ್ಗೆ ಆದಾಯಕ್ಕೆ ಅಡಿಷನ್ ಆಗುತ್ತೆ ಅದು. ಆದರೆ ಜೇನಿಂದ ನೀವು ಮಾಡುತ್ತಿರುವಂತಹ ಕೃಷಿಯಲ್ಲಿ ಬದಲಾವಣೆ ಆಗುತ್ತೆ. ಯಾವ ತರ ಬದಲಾವಣೆ? ಜೇನುಗಳು ಏನ್ ಮಾಡುತ್ತೆ? ಪರಾಗಸ್ಪರ್ಶ ಮಾಡುತ್ತೆ. ನೀವು ಬೆಳೆದಿರುವಂತಹ ಬೆಳೆಗಳಲ್ಲಿನ ಹೂವಿನ ಸಾರಾಂಶನ ಅದು ಈರ್ಕೊಂಡು ಬಂದು ಅದನ್ನ ಜೇನಾಗಿ ಪರಿವರ್ತನೆ ಮಾಡೋದು. ಒಂದು ಗಿಡದ ಮೇಲೆ ಕುತ್ಕೊಂಡು ಅದೇ ಪರಾಗ ತಗೊಂಡ್ಬಂದು ಕಾಲಿನಲ್ಲಿ, ಅದ ನೀವು ಜೇನು ಉಳಿದು ಅನಾಟಮಿ ನೋಡಿದ್ರೆ, ಕಾಲುಗಳದ ನೋಡಿದ್ರೆ, ಆ ಕಾಲಿನಲ್ಲಿ ಅದು ಪರಾಗವನ್ನ ತಗೊಂಡ್ಬರುತ್ತೆ. ಪೋಲನ್ಸ್ ಅಂತ ಅಂತೀವಿ ನಮ್ಮಲ್ಲಿ. ಆ ಪೋಲನ್ಸ್ ನ ತಗೊಂಡ್ಬಂದು ಮತ್ತೊಂದು ಗಿಡಕ್ಕೆ ಹಾಕಿ ಪಾಲಿನೇಷನ್ ಆಗೋದ್ರಿಂದ ಆದಾಯ ಹೆಚ್ಚಿಗೆ ಆಗತ್ತೆ. ಮುಖ್ಯವಾಗಿ ಆದಾಯ ಹೆಚ್ಚಾಗಿ ಇಳುವರಿ ಹೆಚ್ಚಾಗಿ ಬರುವಲು ಪಾಲಿನೇಷನ್ ಸಹ ಮುಖ್ಯ ಕಾರಣ ಆಗತ್ತೆ. ಸೊ ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ. ಈಗ ಒಂದು ಹೂವಿನಿಂದ ಇನ್ನೊಂದು ಹೂವಿನ ಮೇಲೆ ಈ ಜೇನು ನೊಣಗಳು ಕೂತ್ಕೊಳ್ಳೋದ್ರಿಂದ, ಅದಕ್ಕೆ ಪರಾಗಸ್ಪರ್ಶ ಆಗೋದ್ರಿಂದ ಹೆಚ್ಚಿನದಾಗಿ ಬೀಜೋತ್ಪಾದನೆ ಆಗುತ್ತೆ. ಹಾಗಾಗಿ ನಿಮ್ಮ ಕೃಷಿಯಲ್ಲಿಯೂ ಸಹ ನಿಮ್ಗೆ ಹೆಚ್ಚು ಇಳುವರಿ ಸಿಕ್ಕಿದಾಗ, ಇಳುವರಿ ಹೆಚ್ಚಾಗಿದ್ದರಿಂದ ನಿಮ್ಗೆ ಆದಾಯನು ಸಹ ಹೆಚ್ಚಾಗುತ್ತೆ. ಹಾಗಾಗಿ ಬೇರೆ ಯಾವುದೇ ನೀವು ವಿಭಾಗದ ಬದಲು ಜೇನು ಕೃಷಿಯನ್ನ ತಗೊಳ್ಳೋದ್ರಿಂದ ಜೇನು ತುಪ್ಪದಿಂದ ಏನೋ ಆದಾಯ ದ್ವಿಗುಣ ಆಗುತ್ತೆ, ಅದರ ಜೊತೆಲಿ ನಿಮ್ಗೆ ಬೇರೆ ಬೆಳೆಗಳ ಆದಾಯನು ಸಹ ಹೆಚ್ಚಾಗುತ್ತೆ. ಜೇನಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ 9740010895. ಎಲ್ಲರಿಗೂ ನಮಸ್ಕಾರಗಳು. ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ ಗಮನಿಸಿ, ಗೌರವಾನ್ವಿತ ಉಪಲೋಕಾಯುಕ್ತರಾದ ನ್ಯಾಯಾಧೀಶರಾದ ಬಿ ವೀರಪ್ಪ ಅವರು ದಿನಾಂಕ 22/4/2025 26/4/2025 5 ದಿನಗಳ ಕಾಲ ದಾವಣಗೆರೆ ಜಿಲ್ಲೆಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸುವರು. ಇದು ವಾರ್ತಾ ಇಲಾಖೆ ಪ್ರಕಟಣೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ಚಿತ್ರದುರ್ಗದವರ ಸಹಯೋಗದೊಂದಿಗೆ ದಿನಾಂಕ 14/4/2025 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ಬೆಳಗ್ಗೆ 9 ಗಂಟೆಗೆ ಕನಕ ವೃತ್ತದಿಂದ ಮೆರವಣಿಗೆಯ ಮೂಲಕ ಸಾಗಿ ತರಾಸು ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಆಚರಿಸಲಾಗುವುದರಿಂದ ಸದರಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಸಮುದಾಯದ ಮುಖಂಡರುಗಳು ಹಾಗೂ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಎಲ್ಲ ಸಾರ್ವಜನಿಕರು ಮೆರವಣಿಗೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರಕಟಣೆ ಕೋರುತ್ತದೆ. ಸ್ನೇಹಿತರೆ, ಇದೀಗ ಕೇಳಿ ಒಂದು ಜನಪದ ಗೀತೆ. Bye. ಸಪ್ಪಟ್ಟು ಸರ್ರಾತ್ರಿಯಂತೆ ಕಲ್ಲು ನೀರು ಕರಗೋ ವೇಳೆಗೆಂತೆ ಮುಳ್ಳೂರು ಗುಡ್ಡದ ಮೇಲೆ ಮಾರಮ್ಮನವರು ಕುಂತುಕೊಂಡು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಅತಿ ಪ್ರೀತಿಯಿಂದ ಯಾವ ರೀತಿ ಕರೀತಾ ಇದ್ದಾರಪ್ಪ ಅಂದ್ರೆ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಕೂಗೋದು ಮೂರು ಮಾತು ಕೂಗಿ ಕರೆಯೋದು ಮೂರು ಮಾತು ಕರೆದು ಹಿಂದಿರುಗೆ ಬರವಾಳಲ್ಲೋ ರಂಬೆ ಉತ್ನಳ್ಳೆ ಮಾರೇ ಹಿಂದಿರುಗೆ ಬರವಾಳಲ್ಲೋ ರಂಬೆ ಉತ್ನಳ್ಳೆ ಮಾರೇ ತಂದನ್ನ ತಾನಾನು ತಂದನಾನಿ ತಾನಾನು